ಈ ಬೆಳೆ ಈಗ ಗಿಟ್ಟಿಸ್ಕೋತಾ ಇದೆ. ಹೌದು ಹೌದು, ಬಹಳಷ್ಟು ಜನ ಸೀಬೆ ಬೇಸಾಯವನ್ನು ಮಾಡೋ ನಿಟ್ಟಿನತ್ತ ಆಲೋಚನೆ ಮಾಡ್ತಾ ಇದ್ದಾರೆ. ಹೌದು, ತಾವು ಈ ದಿವಸ ಸೀಬೆ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನ ನೀಡಬೇಕು. ವಿಶೇಷವಾಗಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಸೀಬೆ ಬೇಸಾಯದಲ್ಲಿ ಮಾಡಿರುವಂತಹ ಹೊಸ ಹೊಸ ತಂತ್ರಜ್ಞಾನಗಳು, ಹೊಸ ವಿಚಾರಗಳು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನ ನೀಡಿ ಡಾಕ್ಟರ್ ಮಂಜುನಾಥ್ ಅವರೇ. ರೈತ ಬಾಂಧವರು ಎಲ್ಲರಿಗೂ ನಮಸ್ಕಾರ. ನಿಮ್ಗೆಲ್ರಿಗೂ ತಿಳಿದಿರುವ ಹಾಗೆ ಸೀಬೆ ಬೆಳೆ ನಮ್ಮ ದೇಶದಲ್ಲಿ, ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಒಂದು ಮುಖ್ಯವಾದ ಹಣ್ಣಿನ ಬೆಳೆ ಅಂತ ಹೇಳ್ಬಹುದು. ಅಂದ್ರೆ ಬಡವರ ಒಂದು ಸೇಬು ಅಂತಾನೆ ನಾವು ಇದು ಕಲ್ಸ್ಕೊಳ್ಳುತ್ತೆ. ಯಾಕಂದ್ರೆ ಈ ಇತ್ತೀಚಿನ ದಿನಗಳಲ್ಲಿ ಈ ಬೆಳೆ ಒಂದು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೂಡ ಪಡೀತಾ ಇದೆ. ಕಾರಣ ಏನು ಅಂತಂದ್ರೆ, ಸೊ ಇದು ಎಲ್ಲಾ ವರ್ಗದ ಜನ ಒಂದು ಖರೀದಿ ಮಾಡಿ ತಿನ್ನುವಂತಹ ಹಣ್ಣು. ಅದರಲ್ಲೂ ಮುಖ್ಯವಾಗಿ ಹೆಚ್ಚು ಪೋಷಕಾಂಶಗಳಿದ್ದು ಈ ಒಂದು ಸಾಧಾರಣ ಬೆಲೆಯಲ್ಲಿ ಕೂಡ ಸಿಗುವಂತಹ ಒಂದು ಹಣ್ಣು. ಈ ಹಣ್ಣಿನಲ್ಲಿ ಹೆಚ್ಚಾಗಿ ವಿಟಮಿನ್ ಸಿ ಮತ್ತೆ ಬಿ ವಿಟಮಿನ್, ಕ್ಯಾಲ್ಸಿಯಂ, ಕಬ್ಬಿಣ, ರಂಜಕ, ಈ ತರ ನಮಗೆ ದೇಹಕ್ಕೆ ಬೇಕಾದಂತಹ, ನಮ್ಮ ಆರೋಗ್ಯಕ್ಕೆ ಬೇಕಾದಂತಹ ಅತಿ ಮುಖ್ಯವಾದ ಅಂಶಗಳನ್ನು ಈ ಹಣ್ಣು ಹೊಂದಿದೆ. ಈ ಹಣ್ಣನ್ನ ನಾವು ನೋಡಿದಾಗ ಜೆಲ್ಲಿ ಮಾಡಲಿ ಆಗಲಿ, ಟ್ಯಾನಿಂಗ್ ಮಾಡೋದಕ್ಕಾಗ್ಲಿ, ಜ್ಯೂಸ್ ತೆಗಿಲಿಕ್ಕಾಗ್ಲಿ ವಿಶೇಷವಾಗಿ ಉಪಯೋಗಿಸ್ಕೊತಾರೆ. ಹಾಗಾಗಿ ನಿಮಗೆ ಎಲ್ಲರಿಗೂ ಗೊತ್ತಿದೆ, ಎಂತ ಒಂದು ಸಿಟಿ ಇರಬಹುದು ಅಥವಾ ಒಂದು ಪ್ರದೇಶದಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಎಲ್ಲರೂ ಒಂದು ಬಯಸುವಂತ ಒಂದು ಹಣ್ಣು ಅಂದ್ರೆ ತಪ್ಪಾಗಲಾರದು. ಹಾಗಾಗಿ ಈ ಸೀಬೆ ಬೆಳೆ, ಸೊ ನಮಗೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಒಂದು ಪ್ರಮಾಣದಲ್ಲಿ ನಮಗೆ ಹೆಚ್ಚು ಪ್ರಚಲಿತವಾಗ್ತಾ ಇದೆ. ಅದು ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ, ನೀರು ಕಡಿಮೆ ಇರುವಂತಹ ಜಾಗದಲ್ಲೂ ಕೂಡ ಇದನ್ನ ಹೆಚ್ಚಾಗಿ ಬೆಳೆಯಲಿಕ್ಕೆ ಸಾಧ್ಯತೆ ಇರೋದ್ರಿಂದ ಸೊ ಈ ಬೆಳೆಗೆ ಸೊ ವಿಶೇಷವಾದ ಒಂದು ಮಹತ್ವ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದರ ಒಂದು ಮುಖ್ಯವಾಗಿ ಇದಕ್ಕೆ ಯಾವ ತರದ ಮಣ್ಣು ಬೇಕಾಗುತ್ತೆ ಅಥವಾ ಯಾವ ತರದ ಹವಾಗುಣ ಬೇಕಾಗುತ್ತೆ ಅಂತ ನಾವು ವಿಚಾರ ಮಾಡಿದಾಗ, ಮುಖ್ಯವಾಗಿ ಈ ಬೆಳೆಯನ್ನ ಎಲ್ಲಾ ಮಣ್ಣು ಅಥವಾ ಹವಾಗುಣದಲ್ಲಿ ಬೆಳೆಯುವಂತಹದ್ದು ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆಂದ್ರೆ ಸಾಮಾನ್ಯವಾಗಿ ಸಮಶೀತೋಷ್ಣ ವಲಯದಲ್ಲಾಗ್ಲಿ, ಉಷ್ಣವಲಯದಲ್ಲಾಗ್ಲಿ, ಅದೇ ರೀತಿ ವಾತಾವರಣದಲ್ಲಿ ಇರುವಂತಹ ಸಾಂದ್ರತೆಯನ್ನ ಹೆಚ್ಚಿರಬಹುದು ಅಥವಾ ಕಡಿಮೆ ಇರಬಹುದು, ಎಲ್ಲಾ ಜಾಗಗಳಿಗೂ ಹೊಂದಿಕೊಳ್ಳುವಂತಹ ಒಂದು ಬೆಳೆ ಅಂದ್ರೆ ತಪ್ಪಾಗಲಾರದು. ಈ ರೀತಿಯಾಗಿ ಯಾವುದೇ ವಾತಾವರಣ ಇರಬಹುದು, ಯಾವುದೇ ಒಂದು ಮಣ್ಣಿನ ಒಂದು ಸಿಚುವೇಶನ್ ಇರಬಹುದು, ಅಂತ ಒಂದು ಪ್ರದೇಶದಲ್ಲೂ ಕೂಡ ನಾವು ಈ ಬೆಳೆಯನ್ನ ಬೆಳೆಯೋದ್ರಿಂದ ನಮಗೆ ಸಾಕಷ್ಟು ಹೊಂದಿಕೆಯಾಗಿ ಗಿಡ ಚೆನ್ನಾಗಿ ಬೆಳೆಯೋದ್ರಿಂದ ಈ ಬೆಳೆ ಉತ್ತಮವಾದ ಬೆಳೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದೇ ತರ ಆವಾಗಲೇ ಹೇಳಿದಾಗೆ ನೀರು ಅಭಾವ ಇರೋ ಪ್ರದೇಶದಲ್ಲೂ ಕೂಡ ಈ ಬೆಳೆಯನ್ನು ಬೆಳೆಯಬಹುದು. ಅದೇ ತರ ನೀರು ನಿಲ್ಲುವ ಪ್ರದೇಶದಲ್ಲೂ ಕೂಡ ಕೆಲವು ಜಾಗದಲ್ಲಿ ಈ ಬೆಳೆಯನ್ನ ಬೆಳೆಯಬಹುದು. ವಾತಾವರಣದಲ್ಲಿ ಉಷ್ಣಾಂಶ 23-26 ಡಿಗ್ರಿ ಸೆಲ್ಸಿಯಸ್ ಇರೋ ಕಡೆ ಚೆನ್ನಾಗಿ ಬೆಳೆದ್ರೂ ಕೂಡ ಈ ಬೆಳೆ ಸಾಮಾನ್ಯವಾಗಿ 46 ಡಿಗ್ರಿ ಸೆಲ್ಸಿಯಸ್ ಇರೋವರೆಗೂ ಕೂಡ ನಾವು ಬೆಳೀಲಿಕ್ಕೆ ಸಾಧ್ಯತೆ ಉಂಟು. ಅದೇ ರೀತಿ ಈ ಮಣ್ಣಿನ ರಸಸಾರ ಅಥವಾ pH ಅಂತ ಏನ್ ಹೇಳ್ತೀವಿ, 4.5-9 pH ವರೆಗೂ ಕೂಡ ನಾವು ಈ ಬೆಳೆಯನ್ನ ಬೆಳಿಬಹುದು. ಮಣ್ಣಿನಲ್ಲಿ ಲವಣಾಂಶಗಳಿದ್ರು ಕೂಡ ಈ ಒಂದು ಬೆಳೆಯಲಿಕ್ಕೆ ಸಾಧ್ಯತೆ ಉಂಟು. ರಸಸಾರ ಸಾಮಾನ್ಯವಾಗಿ 7.5-8 ಇದ್ರೆ ಬಹಳ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಅದೇ ತರ ನಮ್ಗೆ ಗೊತ್ತಿರೋ ಪ್ರಕಾರ ಸೋಡಿಯಂ ಅಂಶ 40 ESP ಅಂತ ಹೇಳ್ತೀವಿ, ಅದಕ್ಕಿಂತ ಹೆಚ್ಚಿದ್ರೆ ಈ ಬೆಳೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೆಂಪು ಮಣ್ಣು ಇರ್ಬೋದು ಅಥವಾ ಮರಳು ಮಿಶ್ರಿತ ಮಣ್ಣು, ಗೋಡು ಮಣ್ಣು ಇರ್ಬೋದು, ರಸಸಾರ 5-6 ಇರ್ಬೋದು, ಈ ತರ ಎಲ್ಲಾ ಒಂದು ಇರುವಂತಹ ಜಾಗದಲ್ಲೂ ಮಣ್ಣಿನ ಒಂದು ಕಂಡೀಷನ್ ಅಥವಾ ಏನೋ ಒಂದು ಗುಣಸಾರ ಇರೋ ಕಡೆ ಕೊಡುವ ಈ ಬೆಳೆ ಬೆಳೆಯಕ್ಕೆ ಬಹಳ ಉತ್ತಮವಾದ ಒಂದು ಬೆಳೆ ಅಂದ್ರೆ ತಪ್ಪಾಗಲಾರದು. ಮುಖ್ಯವಾಗಿ ನೋಡ್ಬೇಕು ಅಂದ್ರೆ ಇದರಲ್ಲಿ ಮುಖ್ಯವಾದ ತಳಿಗಳು ಯಾವುದು? ತಳಿಗಳಲ್ಲಿ ನಮಗೆ 2 ತರ ತಳಿಗಳು ಬರುತ್ತೆ ಸಾಮಾನ್ಯವಾಗಿ ಸೀಬೆನಲ್ಲಿ, ಒಂದು ಬಿಳಿ ತಳಿ, ಇನ್ನೊಂದು ಕೆಂಪು ತಳಿ. ಬಿಳಿ ತಳಿ ಅಂದ್ರೆ ಸಾಮಾನ್ಯವಾಗಿ ನಿಮಗೆ ರೈತರಿಗೆ ಹೆಚ್ಚು ಉಪಯೋಗ ಅಂತ ಬಿಳಿ ತಳಿ ಅಂತ ನಾವು ಹೇಳ್ಬಹುದು. ಯಾಕಂದ್ರೆ ಸಾಮಾನ್ಯವಾಗಿ ಕೆಂಪು ತಳಿ ಮಾಡಿದಾಗ ನಾವು ಒಂದು ಟೈಅಪ್ ಮಾಡ್ಕೋಬೇಕಾಗತ್ತೆ ರೈತರು, ಅಂದ್ರೆ ಒಂದು ಜ್ಯೂಸ್ ಫ್ಯಾಕ್ಟರಿಗಳಿಗಾಗ್ಲಿ ಅಥವಾ ಒಂದು ಮಾರ್ಕೆಟ್ ನಲ್ಲಿ ಏನು ನಾವು ಈ ಕೊಯ್ಲೋತ್ರ ಸಂಸ್ಕರಣೆ ಮಾಡ್ತೀವಲ್ಲ, ಆ ತರ ಒಂದು ಟೈಅಪ್ ಮಾಡಿದಾಗ ಕೆಂಪು ತಳಿ ಹಾಕೋದು ಒಳ್ಳೇದು. ಇಲ್ಲಾಂದ್ರೆ ಸಾಮಾನ್ಯವಾಗಿ ಮಾರುಕಟ್ಟೆಗೆ ಬಳಸಿದ್ದೆ ಆದ್ರೆ ಬಿಳಿ ತಳಿಗಳೇ ಒಳ್ಳೇದು. ಅದರಲ್ಲೂ ಮುಖ್ಯವಾಗಿ ಹೆಚ್ಚು ಪ್ರಚಲಿತವಾದ ತಳಿ ಅಂತಂದ್ರೆ ಅಲಹಾಬಾದ್ ಸಫೇದ ಅಂತ ನಿಮ್ಗೆಲ್ಲ ಗೊತ್ತಿದೆ. ಈ ಬಿಳಿ ಬಣ್ಣದಾಗಿದ್ದು ಇದು ದೇಶದಲ್ಲೇ ಒಂದು ಹೆಚ್ಚು ಪ್ರಚಲಿತವಾದಂತಹ ತಳಿ. ಈ ಗುಂಡಾದ ಒಂದು ದಪ್ಪವಾದ ಹಣ್ಣುಗಳು ಸಿಗುತ್ತೆ, ಇದ್ರಲ್ಲಿ ಕಡಿಮೆ ಬೀಜಗಳು ಇರುತ್ತೆ. ಹಾಗಾಗಿ ಈ ರೈತರು ಹೆಚ್ಚಾಗಿ ಈ ಒಂದು ತಳಿಯನ್ನ ದೇಶದಾದ್ಯಂತ ಬೆಳೆಸ್ತಾರೆ. ಅದೇ ತರ ಇನ್ನೊಂದು ಮುಖ್ಯವಾದ ತಳಿ ಅಂದ್ರೆ ಸರ್ದಾರ್ ಅಥವಾ ಲಕ್ನೋ 49 ಅಂತ ಹೇಳ್ತೀವಿ. ಇದು ಕೂಡ ಬಿಳಿ ಬಣ್ಣದಾಗಿದ್ದು ಗೋಲಾಕಾರದಾಗಿರುತ್ತದೆ. ವಿಟಮಿನ್ ಸಿ ಕೂಡ ಇದರಲ್ಲಿ ಒಂದು ಹೆಚ್ಚು ಪ್ರಮಾಣದಲ್ಲಿ ಇರುತ್ತೆ. ಹಾಗಾಗಿ ಈ ಒಂದು ತಳಿ ಕೂಡ ಉತ್ತಮವಾದ ತಳಿ ಅಂದ್ರೆ ತಪ್ಪಾಗಲಾಗಿಲ್ಲ. ಅದೇ ತರ ಇನ್ನೊಂದು ತಳಿ ಅಂತಂದ್ರೆ ಲಲಿತ್ ಅಂತ, ಇದು ಕೆಂಪು ಬಣ್ಣದ ಒಂದು ಗುಂಡಾದ ಹಣ್ಣುಗಳಿರುವಂತಹ ಒಂದು ತಳಿ. ಮುಖ್ಯವಾಗಿ ನಮ್ಮ ಸಂಶೋಧನೆ ಸಂಸ್ಥೆಯಲ್ಲಿ ಅಂದ್ರೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಬೆಂಗಳೂರಿನಲ್ಲಿ ಅಭಿವೃದ್ಧಿಪಡಿಸಿದಂತಹ ತಳಿ ಅಂತಂದ್ರೆ ಅರ್ಕಾಕಿರಣ್ ಅಂತ. ಈ ಅರ್ಕಾಕಿರಣ್ ಅನ್ನೋದು ಕೆಂಪು ಹಣ್ಣಿರುವಂತಹ ತಳಿ. ಇದರಲ್ಲಿ ಸಾಮಾನ್ಯವಾಗಿ ಒಂದು ಹಣ್ಣಿನ ತೂಕ 200 ಗ್ರಾಂ ವರೆಗೂ ಬರುತ್ತೆ. ಬೀಜ ಸಾಕಷ್ಟು ಮೃದುವಾಗಿರುತ್ತೆ. ಇದರಲ್ಲಿ ಒಂದು ಸಿಹಿ ಅಂಶ ಏನಿರ್ತೀವಿ ನಾವು 12 degree ಮಿಕ್ಸ್ ಅಂತ ಹೇಳ್ತೀವಿ, ಹೆಚ್ಚು ಸಿಹಿಯಾಗಿ ಇರುತ್ತೆ. ಅದೇ ತರ ಇನ್ನೊಂದು ತಳಿ ಅಂತಂದ್ರೆ ನಮ್ಮಲ್ಲಿ ಅರ್ಕ ಮೃದುಲ ಅಂತೇಳಿ, ಇದು ಒಂದು ಬಿಳಿ ಜಾತಿಯ ತಳಿ, ಅಂದ್ರೆ ಬಿಳಿ ಹಣ್ಣು ಇರುವಂತಹ ತಳಿ. ಇದು ನಮ್ಮ ಅಲಹಾಬಾದ್ ಸಫೇದ ಅಂತ ಏನಾಗ್ಲಿ ನಿಮ್ಗೆ ಹೇಳಿದೆ ಅದನ್ನ ಉಪಯೋಗಿಸ್ಕೊಂಡು ಮಾಡಿರುವಂತಹ ತಳಿ. ಬಟ್ ಇದರಲ್ಲಿ ಮುಖ್ಯವಾಗಿ ನಾವು ಬೀಜಗಳನ್ನ ಸ್ವಲ್ಪ ಮೃದು ಮಾಡೋದ್ರಿಂದ ಇದು ಕೂಡ ಹೆಚ್ಚು ಪ್ರಚಲಿತವಾಗ್ತಾ ಇದೆ. ಇದು ಸಾಮಾನ್ಯವಾಗಿ ಒಂದು 200 gram ವರೆಗೂ ಕೂಡ ಒಂದು ಹಣ್ಣು ತೂಕ ಬರುತ್ತೆ. ಸೊ ಅದರ TSS ಕೂಡ ಒಂದು 12 degree ಬ್ರಿಕ್ಸ್ ವರೆಗೂ ಇರುತ್ತೆ. ಸೊ ಹೀಗಾಗಿ ಈ ತಳಿಗಳು ಬಹಳ ಮುಖ್ಯವಾದ ತಳಿಗಳು. ಅದೇ ತರ ಇನ್ನೊಂದು ಅರ್ಥ ನಾವು ಪೂರ್ಣ ಅಂತ ಈಗ ಹೊಸದಾಗಿ ತಯಾರು ಮಾಡಿದ್ದೀವಿ. ಇದು ಕೂಡ ಒಂದು ಬಿಳಿ ಜಾತಿಯ ತಳಿ. ಇದು ಕೂಡ ಬಹಳ ಹಣ್ಣಿನ ಗಾತ್ರವನ್ನು ಹೊಂದಿದ್ದು ಗುಂಡಾಕಾರದ ಹಣ್ಣುಗಳು. ಸಾಮಾನ್ಯವಾಗಿ ಕಡಿಮೆ ಒಂದು ನಾವು ಏನು ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ, ಅಂದ್ರೆ ಹೆಚ್ಚು ನಾವು ಇನ್ವೆಸ್ಟ್ಮೆಂಟ್ ಮಾಡಿದಿರಾ, ಹೆಚ್ಚು ನಾವು ಖರ್ಚು ಮಾಡಿದಿರಾ, ಕಡಿಮೆ ಒಂದು ಉಪಕರಣಗಳು ಉಪಯೋಗಿಸಿಕೊಂಡು ಕೂಡ ಹೆಚ್ಚು ಒಂದು ಲಾಭ ಗಳಿಸುವಂತಹ ತಳಿ ಅಂತ ನಾನು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಮುಖ್ಯವಾಗಿ ಈ ಒಂದು ತಳಿಯನ್ನು ಉಪಯೋಗಿಸಿಕೊಂಡು ನಾವು ಬೆಳೆದಾಗ ನಮಗೆ ಹೆಚ್ಚು ಲಾಭ ಬರುತ್ತೆ. ಅದರಲ್ಲೂ ಮುಖ್ಯವಾಗಿ ನಾವು ಕಸಿ ಮಾಡಿದ ತಳಿಗಳು ಒಂದು ಒಳ್ಳೆ ಒಂದು ನರ್ಸರಿನಲ್ಲಿ ತಗೊಂಡು ಅದನ್ನ ನಾವು ಉಪಯೋಗಿಸಬೇಕಾಗುತ್ತೆ. ಸೊ ಈ ಕಸಿ ಮಾಡಿದ ತಳಿಗಳನ್ನ ನಾವು ಈಗ ಆಕ್ಚುಲಿ ನಿಮ್ಗೆ ಹೇಳಬೇಕು ಅಂತಂದ್ರೆ, ಸೊ ನಾವು ಯಾವ ಒಂದು ಅಂತರದಲ್ಲಿ ಬೆಳೆಸಬೇಕು ಕಸಿ ಮಾಡಿದ ತಳಿಗಳನ್ನ ನೋಡಿದಾಗ ನಾವು ಒಂದು 2-3 ತರ ಒಂದು ಅಂತರಗಳು ಅಂತ ಹೇಳ್ಬೋದು. ಒಂದು ನಾವು ಸಾಮಾನ್ಯವಾಗಿ ಮೊದಲೆಲ್ಲ ರೈತರು ಬೆಳೆಸ್ತಾ ಇದ್ರೆ 6 meter ಅಂತ ಸುಮಾರು ಒಂದು 18-20 feet ವರೆಗೂ ಸಾಲಿಂದ ಸಾಲಿಗೆ ಗಿಡದಿಂದ ಗಿಡ ಕೊಡ್ತಾ ಇದ್ರು. ಈಗ ನಾವು ಹೇಳ್ತಾ ಇರೋದು ಮಧ್ಯಮ ಸಾಂದ್ರತೆ ಅಂತ. ಮಧ್ಯಮ ಸಾಂದ್ರತೆ ಯಾಕಂದ್ರೆ ಅಷ್ಟು ದೂರ ಹಾಕೊಳ್ಳೋ, ಯಾಕಂದ್ರೆ ನಾವೆಲ್ಲ ಈಗ ಬೆಳೆಸ್ತಾ ಇರೋದು ಈ ಕಸಿ ಮಾಡಿದ ಗಿಡಗಳು ಬೆಳೆದಾಗ ಸಾಮಾನ್ಯವಾಗಿ ಗಿಡ್ಡ ತಳಿಗಳು, ಹಾಗಾಗಿ ಅಷ್ಟು ಒಂದು ಅಂತರವನ್ನ ನಾವು ಇಡೋ ನೆಸಿಟಿ ಬರೋಲ್ಲ. ಹಾಗಾಗಿ ಸಾಮಾನ್ಯ ಒಂದು 4 meter ಅಂದ್ರೆ ಸುಮಾರು ಒಂದು 13 feet ಅಂತ ಇಟ್ಕೊಳ್ಳಿ. ಸೊ 13 feet ದೂರದಲ್ಲಿ ಸಾಲಿಂದ ಸಾಲಿಗೂ ಕೂಡ 13 feet, ಅದೇ ತರ ಗಿಡದಿಂದ ಗಿಡಕ್ಕೂ 13 feet. ಈ ತರ ನಾವು ಒಂದು ಅಂತರ ಇಟ್ಕೊಂಡಾಗ ಸೊ ನಾವು ಹೆಚ್ಚು ಪ್ರಮಾಣದಲ್ಲಿ ಅಂದ್ರೆ ಸುಮಾರು ಒಂದು 1 ಎಕರೆ ಜಮೀನಲ್ಲಿ ಒಂದು 250 gidas ಕೂರಿಸಬಹುದು. ಅಂದ್ರೆ ಒಂದು ಹೆಕ್ಟರ್ ಜಮೀನ್ ಅಂದ್ರೆ ಒಂದು 2.5 acre ಜಮೀನಲ್ಲಿ ಒಂದು 625 gidas ಕೂರುತ್ತೆ. ಈ ಅಂತರ ಇಟ್ಕೊಂಡ್ರೆ ಹೆಚ್ಚು ಒಂದು ಇಳುವರಿ ತೆಗಿಲಿಕ್ಕೆ ಸಾಧ್ಯ ಉಂಟು. ಮತ್ತೆ ಇನ್ನೊಂದು ಏನಂತಂದ್ರೆ ಅತಿ ಹೆಚ್ಚು ಸಾಂದ್ರತೆ ಅಂತ ಕೂಡ ಇದೆ. ಅತಿ ಹೆಚ್ಚು ಸಾಂದ್ರತೆ ಅಂದ್ರೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಲಾಭ ಗಳಿಸಿ ಮತ್ತೆ ನಾವು ಒಂದು 10-15 years ಒಳಗಡೆ ನಾವು ಮತ್ತೆ ನಾವು ಗಿಡ ತೆಗೆದು ಮತ್ತೆ ಹೊಸ ಬೆಳೆ ಹಾಕೊಂತೀವಿ ಅನ್ನೋಂಗಿದ್ರೆ ಅತಿ ಹೆಚ್ಚು ಸಾಂದ್ರತೆಯ ಬೆಳೆಗೆ ಹೋಗಬೇಕಾಗುತ್ತೆ. ಇದರಲ್ಲಿ ಸಾಮಾನ್ಯವಾಗಿ ಒಂದು ಹೆಕ್ಟರ್ಗೆ ಅಂದ್ರೆ ಒಂದು 10,000 square meter ಅಲ್ಲಿ 5,000 gidas ವರೆಗೂ ಕೂರಿಸಬಹುದು. ಅಂದ್ರೆ ಸಾಮಾನ್ಯವಾಗಿ ಇಲ್ಲ ಗಿಡದಿಂದ ಗಿಡಕ್ಕೆ 2 meter ಕೊಡೋದು ಮತ್ತೆ ಗಿಡದಲ್ಲಿ 1 meter ಅಂತರ ಕೊಡುವಂತದ್ದು. ಅಂದ್ರೆ ಈ ತರ ಮಾಡಿದಾಗ ಇದಕ್ಕೆ ನಿಮ್ಗೆ ನಾವು ಮೀಡೋ ಆರ್ಚರ್ಡ್ ಅಂತ ಹೇಳ್ತೀವಿ. ಇದನ್ನ ಸಾಮಾನ್ಯವಾಗಿ ನಾವು ಚಾಸಣಿ ಮಾಡಿ ಅಂದ್ರೆ ಪ್ರೂನಿಂಗ್ ಮಾಡಿ ನಾವು ಗಿಡಗಳನ್ನ ಸರಿಯಾಗಿ ಆಕಾರದಲ್ಲಿ ಇಟ್ಕೋಬೇಕಾಗುತ್ತೆ. ಕಡಿಮೆ ಅವಧಿಯಲ್ಲಿ ಹೆಚ್ಚು ಇಳುವರಿ ಪಡಿಬಹುದಾಗಿದೆ ಮತ್ತೆ ಹೆಚ್ಚು ಒಂದು ಫರ್ಟಿಗೇಷನ್ ಆಗಲಿ ಅಂದ್ರೆ ರಸಾವಧಿ ಅಂತ ಹೇಳ್ತೀವಿ, ನೀರಿನ ಮುಖಾಂತರ ಗೊಬ್ಬರಗಳೆಲ್ಲ ಕೊಟ್ಟು ಮತ್ತೆ ಕೀಟ ಮತ್ತು ರೋಗಗಳನ್ನ ಹತೋಟಿ ಮಾಡಿ ಸೊ ಈ ಒಂದು ಗಿಡಗಳನ್ನ ನಾವು ಬೆಳೆಸಬೇಕಾಗುತ್ತೆ. ಈ ತರ ಬೆಳೆದಾಗ ನಾವು ಯಾವುದೇ ಕಾರಣಕ್ಕೂ ಈ ಕೆಳಗಡೆ ರೂಟ್ ಸ್ಟಾಕ್ ಅಂತ ಏನ್ ಹೇಳ್ತೀವಿ ಅಂದ್ರೆ ತಾಯಿ ಬೇರೆ ಕಡೆಯಿಂದ ಏನೋ ಒಂದು ಸೈಡ್ ಶೂಟ್ಸ್ ಏನ್ ಬರುತ್ತೆ ಅವುಗಳನ್ನ ನಾವು ಬೆಳಿಲಿಕ್ಕೆ ಬಿಡದೆ ಕಟ್ ಮಾಡಿ ಮತ್ತೆ ಚಾಟ್ನಿನ ಒಂದು ವರ್ಷದಲ್ಲಿ ಒಂದು 3 times ಮಾಡಿಕೊಂಡು ಅಂದ್ರೆ ಒಂದ್ಸಲ ಮೇ ಜೂನ್ ತಿಂಗಳಲ್ಲಿ, ಇನ್ನೊಂದ್ಸಲ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ, ಹಾಗೆ ಅದೇ ತರ ಜನವರಿ ಫೆಬ್ರವರಿ ತಿಂಗಳಲ್ಲಿ ಈ ತರ ಮಾಡಿದ್ದೆ ಆದ್ರೆ ಈ ಒಂದು ಹೆಚ್ಚು ಸಾಂದ್ರತೆ ಬೆಳೆಯಲ್ಲಿ ಸಾಕಷ್ಟು ಇಳುವರಿ ಜಾಸ್ತಿ ಮಾಡ್ಕೋಬಹುದು. ಇಲ್ಲಿ ಹೇಳ್ಬೇಕು ಅಂತಂದ್ರೆ ನಾವು ನಮ್ಮ ಈ ಕೇಂದ್ರೀಯ ಸಮಶೀತೋಷ್ಣ ವಲಯದ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಅಂತೇಳಿ ನಮ್ಮಲ್ಲಿ ಲಕ್ನೋದಲ್ಲಿ ನಮ್ಮ ICR ಕಡೆಯಿಂದ ಒಂದು ಸಂಶೋಧನಾ ಸಂಸ್ಥೆ ಇದೆ. ಅವರು ಮಾಡಿದ ಒಂದು ಸಂಶೋಧನೆ ಪ್ರಕಾರ 3 meter ಅಂದ್ರೆ 3 meter ಸಾಮಾನ್ಯವಾಗಿ ಒಂದು 10 feet ಸಾಲಿಂದ ಸಾಲಿಗೆ, 1.5 meter ಅಂದ್ರೆ ಒಂದು 5 feet ಗಿಡದಿಂದ ಗಿಡಕ್ಕೆ ಸಾಲಲ್ಲಿ ಈ ತರ ಮಾಡ್ಕೊಂಡ್ರೆ ನಮ್ಗೆ ಇಳುವರಿ ಎಷ್ಟು ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟೇಷನ್ ಮಾಡೋದಾದ್ರೆ ಸಾಮಾನ್ಯವಾಗಿ 2nd year ಒಂದು 13 tons ಅಷ್ಟು ಇಳುವರಿ ತೆಗಿಬಹುದು. 5th year ಒಂದು ಸುಮಾರು ಒಂದು 47 tons ಅಷ್ಟು ಇಳುವರಿ ತೆಗಿಬಹುದು. ಅದೇ ತರ ಒಂದು 7th year 55 tons ವರೆಗೂ ಇಳುವರಿ ತೆಗಿಬಹುದು ಅಂತ ಸಂಶೋಧನೆ ಮುಖಾಂತರ ನಮಗೆ ಗೊತ್ತಾಗಿದೆ. ಮತ್ತೆ ಈ ತರ ನಾವು ಮಾಡಬೇಕಾದ್ರೆ ಮುಖ್ಯವಾಗಿ ಏನಂತಂದ್ರೆ ನಮ್ಮ ಒಂದು ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ನಾವು ಹೇಗೆ ನಾವು ಜಮೀನಾಗಲಿ ಅಥವಾ ಒಂದು ಬೆಳೆನಾಗಲಿ ನಾವು ಅಭಿವೃದ್ಧಿ ಪಡಿಸ್ತೀವಿ, ಹೆಚ್ಚು ನಾವು ಅದಕ್ಕೆ ಒತ್ತು ಕೊಡ್ತೀವಿ, ನಾವು ಪ್ರತಿ ದಿವಸ ನಾವು ಅದರ ಬಗ್ಗೆ ನಾವು ಒಂದು ವಿಚಾರ ಮಾಡ್ತೀವಿ ಅನ್ನೋದಿದ್ರೆ ಈ ಒಂದು ಅತಿ ಸಾಂದ್ರತೆ ಮಾಡೋದು ಬಹಳ ಒಳ್ಳೇದು. ಅಂದ್ರೆ ಕಡಿಮೆ ಅವಧಿನಲ್ಲಿ ಹೆಚ್ಚು ಲಾಭ ಗಳಿಸುವಂತದ್ದು, ಒಂದು 10-15 years ಬೆಳೆ ತೆಗೆದು ಮತ್ತೆ ಬೇರೆ ಬೆಳೆಗೆ ಹೋಗ್ತೀವಿ ಅನ್ನೋದಿದ್ರೆ ಹೆಚ್ಚು ಸಾಂದ್ರತೆ ಮಾಡ್ಕೊಳ್ಳೋದು ಒಳ್ಳೇದು. ಅದೇ ತರ ಈ ಇಲ್ಲ ನಾವು ಸಾಮಾನ್ಯವಾಗಿ ಅಷ್ಟು ನಿಗಾ ಇಡ್ಲಿಕ್ಕೆ ಆಗಲ್ಲ ಬೆಳೆಗೆ, ಮಧ್ಯಮ ಸಾಂದ್ರತೆ ನಾವು ಇಟ್ಕೊಂತೀವಿ ಅನ್ನೋಂಗಿದ್ರೆ ಇದು ಹೆಚ್ಚು ಡಿಮ್ಯಾಂಡ್ ಮಾಡಲ್ಲ. ಅವಾಗ ನೀವು ಸಾಮಾನ್ಯವಾಗಿ ನಾ ಹೇಳಿದಾಗೆ 4 meter ಅಂದ್ರೆ ಒಂದು 10-12 feet ಅಷ್ಟು ಗಿಡದಿಂದ ಗಿಡಕ್ಕೆ ಕೊಟ್ಕೊಂಡ್ರೆ ಸಾಮಾನ್ಯವಾಗಿ ನಾವು ಈಸಿಯಾಗಿ ಮೇಂಟೈನ್ ಮಾಡಬಹುದು. ಇದರಿಂದ ನಮಗೆ ಹೆಚ್ಚು ಲಾಭನೂ ಬರುತ್ತೆ, ನಾವು ಒಂದು ಸುಮಾರು ಒಂದು 20-25 years ಗಿಡನ ಇಟ್ಕೊಂಡಿರ್ಬಹುದು. ಜೊತೆಗೆ ಒಂದು ಕೀಟ ರೋಗಗಳ ನಿಯಂತ್ರಣ ಆಗಲಿ ಅಥವಾ ಗೊಬ್ಬರಗಳನ್ನು ಒದಗಿಸೋದಾಗಲಿ ಅಥವಾ ಚಾಟ್ನಿ ಮಾಡೋದಾಗಲಿ ಅತಿ ಹೆಚ್ಚು ಒಂದು ಈ ಒಂದು ರಿಕ್ವೈರ್ಮೆಂಟ್ ಅನ್ನು ಹೇಳ್ತೀವಿ ಅದು ಇರೋ ನೆಸಿಟಿ ಇರಲ್ಲ. ಸಾಮಾನ್ಯವಾಗಿ ಹೇಗೆ ನೆಡೋದು, ಯಾವಾಗ ನೆಡೋದು ಗಿಡನ, ಈ ತರ ಒಂದು ವಿಚಾರ ಮಾಡಿದಾಗ ನಿಮ್ಗೆಲ್ಲ ಗೊತ್ತಿದೆ. ಸಾಮಾನ್ಯವಾಗಿ ಈ ಒಂದು ಮಳೆಗಾಲ ಶುರುವಾದಾಗ ಮೇ ಜೂನ್ ಇದು ಕರೆಕ್ಟ್ ಆದ ಟೈಮು, ಜೂನ್ ಜುಲೈನಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ ಈಗ ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಇರುತ್ತೆ. ತೇವಾಂಶ ಜಾಸ್ತಿ ಇದ್ದಾಗ ಅದರ ಒಂದು ಬೇರುಗಳು ಬಿಡೋದಕ್ಕೆ ಬಹಳ ಸಾಕಷ್ಟು ಪ್ರಮಾಣದಲ್ಲಿ ಸಹಕಾರ ಆಗುತ್ತೆ. ಹಾಗಾಗಿ ಸೊ ಬೆಸ್ಟ್ ಟೈಮ್ ಪ್ಲಾಂಟಿಂಗ್ ಅಂತಂದ್ರೆ ನಾವು ಈಗ ಮಳೆ ಶುರುವಾದಾಗ ಅಂದ್ರೆ ಮುಂಗಾರು ಮಳೆ ಶುರುವಾಗೋದು ಜೂನ್ ಜುಲೈನಲ್ಲಿ. ಸೊ ಈ ಟೈಮಲ್ಲಿ ನಾವು ಅದನ್ನ ಪ್ಲಾಂಟಿಂಗ್ ಮಾಡ್ಕೋಬೇಕಾಗುತ್ತೆ, ಗಿಡ ನೆಡಬೇಕಾಗುತ್ತೆ. ಸೊ ಈ ಗಿಡ ನೆಡಬೇಕಾದ್ರೆ ಅದಕ್ಕೆ ನಾವು ಮೊದಲೇ ತಯಾರು ಮಾಡ್ಕೋಬೇಕಾಗುತ್ತೆ. ಸಾಮಾನ್ಯವಾಗಿ ಗಿಡ ನೆಡಲಿಕ್ಕೆ ಒಂದು 2 ತಿಂಗಳು ಮೊದಲಾದ್ರೂ ನಾವು ತಯಾರು ಮಾಡ್ಕೋಬೇಕಾಗುತ್ತೆ. ಫೆಬ್ರವರಿ ಮಾರ್ಚ್ ಅಲ್ಲಿ ನಮ್ಮಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬಿಸಿಲು ಇರೋದ್ರಿಂದ ಆ ಸಮಯದಲ್ಲಿ ಒಂದು ಗುಣಿ ಮಾಡೋದು ಬಹಳ ಉತ್ತಮ. ಈಗ ಜೆಸಿಬಿಗಳಿಂದ ಸಣ್ಣ ಬಕೆಟ್ ಅಲ್ಲಿ ಮಾರ್ಸೋದು ಬರುತ್ತೆ. ಒಂದು 2 ಅಡಿ 2 ಅಡಿ 2 ಅಡಿ ಅಂದ್ರೆ 2 ಅಡಿ ಉದ್ದ 2 ಅಡಿ ಅಗಲ 2 ಅಡಿ ಆಳ ಈ ತರ ಒಂದು ಗುಣಿಗಳನ್ನು ಮಾಡಿಕೊಂಡು ಈ ಒಂದು 10 ಅಡಿ 10 ಅಡಿ ಅಂತರದಲ್ಲಿ ಈ ತರ ಗುಣಿಗಳನ್ನು ಮಾಡಿಬಿಟ್ಟು ಅದನ್ನ ನಾವು ಒಂದು ಸೂರ್ಯನ ಶಾಖಕ್ಕೆ ಒಂದು ಒಂದು ತಿಂಗಳು ನಾವು ಬಿಟ್ಟಾಗ ಏನಾಗುತ್ತೆ ಅಂದ್ರೆ ಸೂರ್ಯನ ಶಾಖದಲ್ಲಿ ಒಂದು ಯು ವಿ ಕಿರಣಗಳಿಂದ ಅಲ್ಲಿರುವಂತ ಹುಳ ರೋಗಗಳ ತೊಂದರೆ ಆಗಲಿ ಅಥವಾ ಒಂದು ಏನು ಕೀಟ ರೋಗಗಳ ಜೊತೆಗೆ ಈ ವೀಡ್ಸ್ ಅಂತ ಏನ್ ಹೇಳ್ತೀವಿ ಅಂದ್ರೆ ನಮ್ಗೆ ಯಾವುದೇ ಒಂದು ತೊಂದರೆ ಇಲ್ದಿರ ನಮ್ಗೆ ಅದೊಂಥರ ಹೆಲ್ಪ್ ಆಗುತ್ತೆ. ಆತರ ಮಾಡಿದಾಗ ಮತ್ತೆ ಇನ್ನೊಂದೇನಂತಂದ್ರೆ ನಮ್ಗೆ ಅಷ್ಟೊಂದು ಸಮಯನೂ ಇರುತ್ತೆ, ಅವಾಗ ಏನಾಗುತ್ತೆ ಬಿಸಿಲು ಚೆನ್ನಾಗಿರುತ್ತೆ. ಆ ಸಮಯದಲ್ಲಿ ನಾವು ಮುಂಗಾರು ಹಂಗಾಮಿಗೆ ಬೇಕಾದಂತ ಎಲ್ಲ ಪರಿಕರನ್ನ ನಾವು ತಯಾರು ಮಾಡ್ಕೋಬಹುದು. ಮುಖ್ಯವಾಗಿ ಈಗ ಹೇಳ್ಬೇಕು ಅಂತಂದ್ರೆ ಈ ರಸಗೊಬ್ಬರಗಳ ಜೊತೆಗೆ ನಾವು ಹೆಚ್ಚಾಗಿ ಬಳಸಬೇಕಾದಂತದ್ದು ತಿಪ್ಪೆ ಗೊಬ್ಬರ. ಈ ಒಂದು ತಿಪ್ಪೆ ಗೊಬ್ಬರನ ಎಲ್ಲಿ ಹೇಗೆ ತಯಾರು ಮಾಡ್ಕೋಬೇಕು ಅಂತ ನಾವು ವಿಚಾರ ಮಾಡಿದಾಗ ಈ ಒಂದು ಮರದ ಕೆಳಗಡೆ ಆಗ್ಲಿ ಒಂದು ಶೆಡ್ ಕೆಳಗಡೆ ಆಗ್ಲಿ ಒಂದು ಎಲ್ಲಿ ನಮ್ಗೆ ಈ ನೆರಳಿರುತ್ತೆ ಅಂತ ಕಡೆ ನಾವು ತಿಪ್ಪೆ ಗೊಬ್ಬರನ ಲಾಟ್ ಮಾಡಿಸ್ಕೋಬೇಕಾಗತ್ತೆ. ಆ ಲಾಟ್ ಮಾಡುವಾಗ ಈ ಯಾವುದೇ ಒಂದು ಜಾಗದಲ್ಲೂ ಕೂಡ ನೀರು ಇರಬಾರ್ದು ಅಂತ ಜಾಗದಲ್ಲಿ ನೋಡ್ಕೊಂಡು ನಾವು ಲಾಟ್ ಮಾಡ್ಕೋಬೇಕು. ಜೊತೆಗೆ ತಮ್ಮನೆಗೆ ಒಂದು ಫ್ಯಾಕ್ಟ್ರಿ ರೋಡ್ ಅಂದ್ರೆ ಒಂದು 2 ಟನ್ ಅಷ್ಟು ಬರುತ್ತೆ. ಆ 2 ಟನ್ಗೆ 1 ಚೀಲದಷ್ಟು ನೀಮ್ ಕೇಕ್ ಪೌಡರ್ ಅಂದ್ರೆ ಚೆನ್ನಾಗಿ ಪುಡಿ ಆಗಿರುವಂತ ಒಂದು ನೀಮ್ ಕೇಕ್ ಅನ್ನ ನಾವು ಅದ್ರ ಸೇರಿಸ್ಕೊಬಹುದು. ಅದ್ರ ಜೊತೆಗೆ ನಮ್ದು ಒಂದು ಈ ಇನ್ಸ್ಟಿಟ್ಯೂಟ್ ನಲ್ಲಿ ಡೆವಲಪ್ ಮಾಡಿದಂತ ಒಂದು ಜೈವಾಣು ಗೊಬ್ಬರ, ಇದು ಸಾಮಾನ್ಯವಾಗಿ ಅರ್ಕ ಮೈಕ್ರೋಬಲ್ ಕನ್ಸಾರ್ಷಿಯ ಅಂತ ಹೇಳ್ತೀವಿ. ಸೊ ಇದು ಬಹಳ ಎಲ್ಲಾ ಒಂದು ಜಮೀನಲ್ಲೂ ಎಲ್ಲಾ ಒಂದು ರೈತರ ಹೊಲದಲ್ಲೂ ಹೆಚ್ಚು ಒಂದು ಪ್ರಯೋಜನಕಾರಿ ಅಂತ ಒಂದು ಜೀವಾಣು ಗೊಬ್ಬರ. ಇದು ನಾವು ಅದರ ಈ ತಿಪ್ಪೆ ಗೊಬ್ಬರ ಜೊತೆ ಮಿಕ್ಸ್ ಮಾಡೋದ್ರಿಂದ ಸೊ ತಿಪ್ಪೆ ಗೊಬ್ಬರದಲ್ಲಿ ಈ ಜೀವಾಣು ಗೊಬ್ಬರನ್ನ ನಾವು ಒಂದು ಅದರಲ್ಲೇ ಹೆಚ್ಚು ಬೆಳವಣಿಗೆ ಮಾಡಿಸಿ ತದನಂತರ ನಾವು ಗಿಡಕ್ಕೆ ಕೊಟ್ಟಿದ್ದೆ ಆದ್ರೆ ನಮ್ಗೆ ಹೆಚ್ಚು ಲಾಭದಾಯಕ ಅಂತ ನಮ್ಗೆ ಗೊತ್ತಾಗಿದೆ. ಎಲ್ಲಾ ಮಣ್ಣಲ್ಲೂ ಎಲ್ಲಾ ಜಾಗದಲ್ಲೂ ಇದು ಒಂದು ಉತ್ತಮ ಪ್ರತಿಫಲ ಕೊಡ್ತಾ ಇರೋದ್ರಿಂದ ಸೊ ನಾವು ರೈತರು ಮಾಡಬೇಕಾಗಿರೋದಿಷ್ಟೇ, 1 ಟನ್ ತಿಪ್ಪೆ ಗೊಬ್ಬರಕ್ಕೆ 1 ಕೆಜಿಯಷ್ಟು ನಮ್ದು ಎಎಂಸಿ ಪೌಡರ್ ಅನ್ನು ತರಿಸ್ಕೊಳ್ಳೋದು, ನೀರು ಚುಮಿಸ್ಕೊಂಡು 3 ವಸ್ತುಗಳನ್ನ ಅಂದ್ರೆ ತಿಪ್ಪೆ ಗೊಬ್ಬರ ಇರಬಹುದು ಅದ್ರ ಜೊತೆಗೆ ನೀಮ್ ಕೇಕು ಅದ್ರ ಜೊತೆಗೆ ಈ ಒಂದು ಎಎಂಸಿ ಪೌಡರ್ ಮೂರನ್ನು ನಾವು ನೀರು ಚುಮಿಸ್ಕೊಂಡು ಮಿಕ್ಸ್ ಮಾಡಿ ಅದ್ರ ಮೇಲೆ ಒಂದು 2 ಅಡಿಯಷ್ಟು ಕೆಂಪು ಮಣ್ಣು ಅಂದ್ರೆ ಕೆಂಪು ಮಣ್ಣು ಅಂದ್ರೆ ನಾವು ಈ ಅರಣ್ಯ ಕಡೆಯಿಂದ ತೊಂದ್ರೆ ಅಂದ್ರೆ ಇಲ್ಲಿ ನಾವು ಬೆಳೆ ಬೆಳೆದಿರಲ್ಲ ಹೆಚ್ಚಾಗಿ ರಂಗೋಲಿ ಇಡುವಂತ ಮಣ್ಣು ಅಂತ ಇಟ್ಕೊಳ್ಳಿ. ಆತರ ಒಂದು ಮಣ್ಣನ್ನ ನಾವು ಅದ್ರ ಮೇಲೆ ಒಂದು 2 ಇಂಚ್ ಹಾಕೊಂಡು ಒಂದು 15 ದಿನದಿಂದ ಒಂದು 3 ದಿವಸ ನಾವು ಬಿಟ್ಟು ತದನಂತರ ನಾವು ಅದನ್ನ ತೆಗೆದು ಈ 2 ಅಡಿ ಏನ್ ಜಾಗ ಮಾಡಿರ್ತೀವಿ ಗಿಡ ನೆಡಲಿಕ್ಕೆ ಅಲ್ಲಿ 1 ಅಡಿಯಷ್ಟು ಅದೇ ವಾಪಸ್ ಮಣ್ಣು ಹಾಕಿ ತದನಂತರ ಒಂದು ಬುಟ್ಟಿಯಷ್ಟು ಅಂದ್ರೆ ಒಂದು 10 ರಿಂದ 12 ಕೆಜಿಯಷ್ಟು ತಿಪ್ಪೆ ಗೊಬ್ಬರ ಹಾಕಿ ಅದ್ರ ಮೇಲೆ ಒಂದ್ ಸ್ವಲ್ಪ ಕೆಂಪು ಮಣ್ಣು ಹಾಕೊಂಡು ಎಲ್ಲಾನು ಮಿಕ್ಸ್ ಮಾಡಿಬಿಟ್ಟು ಮಳೆ ಶುರುವಾಗಕ್ಕೆ ಮೊದಲನೇ ಒಂದು 8 ದಿವಸ ಮೊದಲು ನೀರಿದ್ರೆ ನೀರು ಕೊಟ್ಕೊಂಡು ಇಲ್ಲ ಮಳೆಗೆ ಕರೆಕ್ಟ್ ಆಗಿ ನಾನು ಹೊಂದಾಣಿಕೆ ಮಾಡಿಕೊಂಡು ನಾವು ಅದನ್ನ ಭೂಮಿ ಲೆವೆಲ್ಗೆ ಎಲ್ಲ ಮಿಕ್ಸ್ ಮಾಡಿಟ್ಬಿಟ್ರೆ ಅವಾಗ ತೇವಾಂಶ ಸಿಕ್ಕಿದಾಗ ಅದು ಫುಲ್ ಎಲ್ಲ ಒಂದು ಪೋಷಕಾಂಶಗಳು ರಿಯಾಕ್ಷನ್ ಎಲ್ಲ ಆಗಿ ಗಿಡಕ್ಕೆ ಸಿಗೋ ಮಟ್ಟಕ್ಕೆ ಬರುತ್ತೆ. ಸೊ ಆಗ ನಾವು ಗಿಡನ ನಾವು ನೆಡಬೇಕು ಕರೆಕ್ಟ್ ಆಗಿ ಸೆಟ್ ಆಗುತ್ತೆ. ಈಗ ಮಾಡಿದಾಗ ನಮ್ಗೆ ಗಿಡದ ಫಸ್ಟ್ ಹೆಚ್ಚು ಗಿಡ ನಾವು ಸೆಲೆಕ್ಟ್ ಮಾಡೋದು ಬಹಳ ಇಂಪಾರ್ಟೆಂಟ್. ರೈತರು ಸಾಮಾನ್ಯವಾಗಿ ಗಿಡಗಳನ್ನ ನಾವು ಒಂದು ಯಾವ್ದೋ ಒಂದು ನರ್ಸರಿ ತಗೊಂಡಾಗ ಯಾವ ತರ ಗಿಡಗಳು ತಗೋಬೇಕು ಅಂತ ಒಂದು ಯೋಚನೆ ಮಾಡೋದು ಬಹಳ ಮುಖ್ಯವಾದ್ದು. ಒಂದು ಮೊದಲನೇದಾಗಿ ಅದು ತಳಿಗೆ ಕರೆಕ್ಟ್ ಆಗಿರ್ಬೇಕು, ಅಂದ್ರೆ ಯಾವ್ದೇ ತರಕ್ಕೂ ಮಿಕ್ಸ್ ಇರಬಾರ್ದು. ಮಿಕ್ಸ್ ಅಂದ್ರೆ ಏನು, ಅದರಲ್ಲಿ ಯಾವ್ದೇ ಒಂದು ಬೇರೆ ತಳಿ ಆಗ್ಲಿ ಬೇರೆ ಒಂದು ಯಾವ್ದೇ ಒಂದು ತರಹದ ಗಿಡ ಕೂಡ ಮಿಕ್ಸ್ ಆಗಿರಬಾರ್ದು ಒಂದೇದು. ಎರಡನೇದು ಅಂತಂದ್ರೆ ಆದಷ್ಟು ದೊಡ್ಡ ಒಂದು ಪಾಲಿ ಬ್ಯಾಗಲ್ ಬೆಳೆಸಿರುವಂತ ಗಿಡ ತಗೊಳ್ಳೋದು ಒಳ್ಳೇದು, ಯಾಕಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಅದರಲ್ಲಿ ಮಣ್ಣು ಅಥವಾ ಬೇರೆ ಪೋಷಕಾಂಶಗಳು ಒಲಿಸೋದ್ರಿಂದ ಗಿಡ ಚೆನ್ನಾಗಿ ಉಲ್ಸಾಗಿ ಬೆಳೆದಿರುತ್ತೆ. ಅದೇ ತರ ಬುಡ ದಪ್ಪ ಇರುವಂತ ಗಿಡ, ಒಂದು ಸಾಮಾನ್ಯವಾಗಿ 1 ವರ್ಷದ ಕಸಿ ಮಾಡಿದ ಗಿಡ ಬಹಳ ಒಳ್ಳೇದು. ಅದರಲ್ಲೂ ಹೆಚ್ಚಾಗಿ ಬೇರು ಪಾಲಿ ಬ್ಯಾಗಿಂದ ಆಚೆ ಬರೆದಿರುವಂತದ್ದು, ಅದೇ ತರ ಬೇರುಗಳು ಒಳಗಡೆ ಸುತ್ತಕೊಂಡಿರೋದು, ಬೇರುಗಳಲ್ಲಿ ಗಂಟುಗಳಿಲ್ದಿರೋದು ನೋಡಿ ತಗೊಳ್ಳೋದು ಬಹಳ ಒಳ್ಳೇದು. ಯಾಕಂದ್ರೆ ಬೇರುಗಳು ಗಂಟುಗಳಿದ್ರೆ ನಾವು ಅದನ್ನ ಆಕ್ಚುಲಿ ಏನಂತ ಹೇಳ್ತೀವಿ ಅಂತಂದ್ರೆ ನೆಮಟೋಡ್ಸ್ ಅಂತ ಹೇಳ್ತೀವಿ. ಜಂತುಹುಳುಗಳು ಯಾವ್ದೇ ಒಂದು ಮಣ್ಣಲ್ಲಿ ಇನ್ಫೆಕ್ಷನ್ ಆದಾಗ ಬೇರುಗಳಲ್ಲಿ ಗಂಟುಗಳು ಮಾಡುದು. ಸೊ ಆ ತರ ಇದೆ ಅಂತ ಗಂಟುಗಳು ಇರುವಂತಹ ಗಿಡ ನೆಟ್ಟಿದೆ ಆದ್ರೆ ಮುಂದೆ ಅದು ಗಿಡ ಒಣಗುವಂತ ಒಂದು ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನಾವು ಸಾಮಾನ್ಯವಾಗಿ ಆ ತರ ಒಂದು ಗಿಡಗಳನ್ನ ನಾವು ತಗೊಳ್ತೀರ. ಸ್ವಲ್ಪ ಹೊಸದಾಗಿ ಚಿಗುರು ಬರುವಂತದ್ದು ಎಲೆಗಳ ಮೇಲೆ ಚುಕ್ಕಿಗಳು ಇಲ್ದಿರುವಂತಹ ಗಿಡಗಳನ್ನ ನಾವು ನೋಡಿ ತಗೊಂಡೇ ಆದ್ರೆ ಹೆಚ್ಚು ಒಂದು ಪ್ರಮಾಣದಲ್ಲಿ ಮಧ್ಯೆ ಯಾವುದೇ ಒಂದು ಗ್ಯಾಪ್ ಇಲ್ದಿರ, ಅಂದ್ರೆ ಯಾವುದೇ ಒಂದು ಕಡಿಮೆ ಮಧ್ಯೆ ಮಧ್ಯೆ ಜಾಗ ಇಲ್ದಿರ ಎಲ್ಲಾ ಕಡೆನು ನಾವು ಗಿಡನ ನಾವು ಎಸ್ಟಾಬ್ಲಿಷ್ ಮಾಡೋದು, ಅಂದ್ರೆ ಗಿಡನ ನಾವು ಬೆಳೆಸೋದು ಬಹಳ ಮುಖ್ಯ. ಯಾಕಂದ್ರೆ ಇಲ್ಲಾಂದ್ರೆ ಮಧ್ಯೆ ಮಧ್ಯೆ ನಾವು ಬೇರೆ ಬೇರೆ ಕಡೆಯಿಂದ ತಂದು ಗಿಡಗಳು ಹಾಕೊಳ್ಬೇಕಾಗತ್ತೆ, ಅವಾಗ ಏನಾಗುತ್ತೆ ಮತ್ತೆ ಮಿಕ್ಸ್ ಆಗೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ರೈತರು ಏನ್ ಮಾಡ್ಬೇಕು ಅಂದ್ರೆ ಸಾಮಾನ್ಯ ಒಂದು 100 ಗಿಡ ಕೂರುತ್ತೆ ಅಂದ್ರೆ ಒಂದು 100 ಗಿಡ ತಗೊಂಡು ಅದೇ ತಳಿ ತಗೊಂಡು ಇಟ್ಕೊಳ್ಳೋದು ಒಳ್ಳೇದು. ಅಕಸ್ಮಾತ್ ಏನಾದ್ರು ಒಂದು 5% ಏನಾದ್ರು ಗಿಡ ಹೋಯ್ತು ಅಂದ್ರೆ ಸೊ ಅದನ್ನ ನಾವು ಅದೇ ತಳಿ ನಮ್ಮಲ್ಲೇ ಇರುತ್ತೆ, ಅದನ್ನೇ ನಾವು ಹಾಕೊಳ್ಳೋದು ಬಹಳ ಒಳ್ಳೇದು. ಇದಕ್ಕೂ ಮುಖ್ಯವಾಗಿ ಏನು ಅಂತಂದ್ರೆ, ಸೊ ಗಿಡ ನೆಡುವಾಗ ಆ ಪಾಲಿ ಬ್ಯಾಗ್ ತೆಗೆದು ಸಣ್ಣ ಒಂದು ಬುನಿ ಮಾಡಿ ಅದರಲ್ಲಿ ಸೆಂಟ್ರಲ್ ಇಟ್ಟು ಕರೆಕ್ಟ್ ಆಗಿ ಲೈನ್ಗೆ ಕರೆಕ್ಟ್ ಆಗಿ ಕೂರಿಸಿ ಸುತ್ತು ಮಣ್ಣು ಚೆನ್ನಾಗಿ ತುಳಿದು ಆ ಕಸಿ ಮಾಡಿದ ಗಂಟು ಅದೇನಿರುತ್ತೆ ಒಂದು 2 ಇಂಚ್ ಮೇಲೆ ಇರಬೇಕು, ಭೂಮಿ ಲೆವೆಲ್ಗಿಂತ ಒಂದು 2 ಇಂಚ್ ಮೇಲೆ ಇರುವಾಗೆ ನಾವು ಅದನ್ನ ನೆಡಬೇಕಾಗುತ್ತೆ. ಅದೇ ತರ ನೆಟ್ಟು ಸುತ್ತು ಚೆನ್ನಾಗಿ ಮಣ್ಣು ತುಳಿದು ಸೊ ಯಾವುದೇ ಕಾರಣಕ್ಕೂ ನಾವು ನೀರು ನಿಲ್ದಿದಾಗೆ ನೋಡ್ಕೋಬೇಕಾಗತ್ತೆ. ಈಗ ಸಾಮಾನ್ಯವಾಗಿ ನಾವು ನೋಡೋದ ಹಾಗೆ ಈ ಒಂದು ಕಡ್ಡಿ ಕಟ್ಟಿ ಸಪೋರ್ಟ್ ಕೊಟ್ಟಾಗ ನಮಗೆ ಬೇರು ಬೇಗ ಬಿಡೋದಕ್ಕೆ ಸಹಾಯ ಆಗುತ್ತೆ, ಇಲ್ಲಾಂದ್ರೆ ಗಿಡ ಗಾಳಿಗೆ ಅಲಗಾಡ್ತಾ ಇದ್ದಾಗ ಬೇರು ನಿಧಾನಕ್ಕೆ ಬರುತ್ತೆ. ಹಾಗಾಗಿ ಗಿಡಕ್ಕೆ ಒಂದು ಕಡ್ಡಿ ಕೊಟ್ಟು ಒಂದು ದಾರ ಕಟ್ಟೋದ್ರಿಂದ ಸೊ ಬೇರಿನ ಬೆಳವಣಿಗೆ ಬೇಗ ಆಗುತ್ತೆ. ಅದೇ ತರ ನೀರು ಕೊಡುವಾಗ ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಆಗಿ ಪೈಪ್ ಇಂದ ಕೊಡೋದಾಗ್ಲಿ ಅಥವಾ ಗುಣಿಗೆ ನೀರು ನಿಲ್ಸಿಬಿಡೋದಾಗ್ಲಿ ಮಾಡ್ದಿರ, ಬುಡ್ದತ್ರ ಮಣ್ಣು ಇರಿಸಿ ಸುತ್ತೂ ಒಂದ್ ಸ್ವಲ್ಪ ಬೇರಿಗೆ ನೀರು ತೇವ ಆಗೋಂಗೆ ನೋಡ್ಕೋಬೇಕು. ಎಷ್ಟು ತೇವ ಆಗಬೇಕು ಅಂತಂದ್ರೆ ಸಾಮಾನ್ಯವಾಗಿ ಮಣ್ಣು ನಾವು ಕೈಯಲ್ಲಿ ಹಿಡಿದು ತಗೊಂಡಾಗ ಒಂದು ಉಂಡೆ ಮಾಡೋ ತರ ಇರ್ಬೇಕು, ಅದು ಮಣ್ಣನ್ನ ನಾವು ಅದಮದ್ರೆ ನೀರು ಸೋರಬಾರ್ದು, ಅದೇ ತರ ಉಡಿ ಉಡಿನೂ ಆಗಬಾರ್ದು. ಸೊ ಆ ತರ ಒಂದು ಲೆವೆಲ್ ನಾವು ಮೇಂಟೈನ್ ಮಾಡಿದ್ರೆ ಆದ್ರೆ ಬೇಗ ಗಿಡ ನೆಟ್ಟು ಸಾಮಾನ್ಯವಾಗಿ ಒಂದು ಬೆಳವಣಿಗೆಗೆ ಬಹಳ ಹೆಲ್ಪ್ ಆಗುತ್ತೆ. ಅದೇ ತರ ನಾವು ಈ ಬೇರ್ನ ನಾವು ಮುಂದೆ ಗಿಡನ ನಾವು ಒಂದು 3 ತಿಂಗಳಿಂದ 4 ತಿಂಗಳಲ್ಲಿ ಸಾಮಾನ್ಯವಾಗಿ ಒಂದು 1 ಮೀಟರ್ ಗಿಡ ಬೆಳೆಯುತ್ತೆ ಸರಿಯಾಗಿ ನಾವು ಬೆಳವಣಿಗೆ ಮಾಡಿದ್ದೆ ಆದ್ರೆ. ಇಂತಹ ಸಮಯದಲ್ಲಿ ಅಂತಹ ಒಂದು 4 ಅಡಿ ಬೆಳೆದಾಗ ನಾವು ಅದಕ್ಕೆ ನಾವು ಒಂದು ಚಾಟ್ನಿ ಮಾಡ್ಬೇಕಾಗತ್ತೆ, ಅಂದ್ರೆ ಸ್ವಲ್ಪ ಟ್ಯೂನಿಂಗ್ ಮಾಡ್ಕೋಬೇಕಾಗತ್ತೆ. ಅದೇ ತರ ಬೇರೆ ಗಿಡ ಅಂದ್ರೆ ಏನು ನಾವು ರೂಟ್ ಸ್ಟಾಕ್ ಇಂದ ಏನು ಗಿಡ ಬೆಳವಣಿಗೆ ಆಗಿರುತ್ತೆ ಅದನ್ನ ಫಸ್ಟ್ ನಾವು ಕಟ್ ಮಾಡ್ಬೇಕಾಗತ್ತೆ. ಸೊ ಅದು ಮಾಡ್ಬೇಕು ಅಂತಂದ್ರೆ ಫಸ್ಟ್ ನಾವ್ ಏನ್ ಮಾಡ್ಬೇಕು ಅಂದ್ರೆ ನಮ್ ಸಿಕೇಚರ್ ಅಥವಾ ಏನೋ ಕತ್ರಿ ಏನಿರುತ್ತೆ ಸೊ ಅದನ್ನ ನಾವು ಈ ಬ್ಲೈಟ್ ಆಕ್ಟ್ ಅಂದ್ರೆ ಈ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಹೇಳ್ತೀವಿ, ಇದನ್ನ ನಾವೊಂದು 5% ಸೊಲ್ಯೂಷನ್ ಮಾಡ್ಕೊಂಡು ಅದರಲ್ಲಿ ಅದ್ದಿ ಸೊ ತದನಂತರ ಒಂದು ಸಿಂಗಲ್ ಕಟ್ ಅಲ್ಲಿ ಕಟ್ ಮಾಡ್ಬೇಕಾಗುತ್ತೆ. ಸಿಂಗಲ್ ಕಟ್ ಅಂದ್ರೆ ನಾವು ಅದಕ್ಕೆ ಆದಷ್ಟು ಕೊಂಬೆನಲ್ಲಾಗ್ಲಿ ಅಥವಾ ತುದಿನಲ್ಲಾಗ್ಲಿ ಕಟ್ ಮಾಡುವಾಗ ಅದರ ಒಂದು ಮೇಲ್ಗಡೆ ತೊಗಟೆ ಏನಿರುತ್ತೆ ತೊಗಟೆಗೆ ಡ್ಯಾಮೇಜ್ ಆಗ್ತೀರ, ಸೊ ಜಗಿಸಿ ಜಗಿಸಿ ಕಟ್ ಮಾಡಿದ್ರೆ ಒಂದು ಸಿಂಗಲ್ ಕಟ್ ಅಲ್ಲಿ ಕಟ್ ಮಾಡ್ಬೇಕಾಗುತ್ತೆ. ಈ ತರ ಕಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಬಲಿಷ್ಠವಾದ ಕೊಂಬೆಗಳು ಬೇಗ ಬರ್ಲಿಕ್ಕೆ ಸಹಾಯವಾಗುತ್ತೆ. ಸೊ ಈ ಗಿಡದಲ್ಲಿ ಮೊದಲಿಂದಲೇ ಬಲಿಷ್ಠವಾದ ಕೊಂಬೆಗಳು ಬರುವಂತೆ ಮಾಡ್ಕೊಳ್ಳೋದಕ್ಕೆ ಬಹಳ ಹೆಲ್ಪ್ ಆಗ್ಬೇಕು ಅಂತಂದ್ರೆ ನಾವು 4 ದಿಕ್ಕುಗಳಲ್ಲಿ ಅಂದ್ರೆ ಒಂದು ಗಿಡನ ನಾವು ಒಂದು ಕಟ್ ಮಾಡಿದಾಗ ಸಾಮಾನ್ಯವಾಗಿ ಒಂದು 2-4 ಕೊಂಬೆಗಳು ಬರುತ್ತೆ, 4 ಕೊಂಬೆಗಳು 4 ಡೈರೆಕ್ಷನ್ ಅಲ್ಲಿ ಬಿಟ್ಕೋಬೇಕು, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತೇಳಿ. ಸೊ ಅದನ್ನ 4 ಡೈರೆಕ್ಷನ್ ಬಿಟ್ಕೊಂಡು ಕೊಂಬೆಗಳಿಗೆ ಕೊಂಬೆಗಳಿಗೆ ಮಧ್ಯೆ ಕೊನೆ ಪಕ್ಷ ಒಂದು ಸ್ವಲ್ಪ ಒಂದು 1/2 ಅಡಿ ಅಂತರ ಬರುವಾಗ ಮಾಡ್ಕೊಂಡ್ರೆ ಮುಂದೆ ಕೊಂಬೆಗಳು ಬಲಿಷ್ಠವಾಗಿ ಬೆಳೀಲಿಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಅದೇ ತರ ಕ್ರಿಸ್ ಕ್ರಾಸ್ ಆಗಿ ಅಂದ್ರೆ ಒಂದ್ರ ಮೇಲೆ ಒಂದು ಕೊಂಬೆ ಏನಾದ್ರು ಬಂದಿದ್ರೆ ಅದನ್ನ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಆ ಒಂದು ಕೊಂಬೆಗಳನ್ನ ಒಂದು 2-2.5 ಅಡಿ ಬೆಳೆದಾಗ ನಾವು ಮತ್ತೆ ಅದಕ್ಕೆ ಒಂದು ಪ್ರೂನಿಂಗ್ ಮಾಡ್ಕೋಬೇಕಾಗುತ್ತೆ. ಆ ತರ ಮಾಡಿದಾಗ ಏನಾಗುತ್ತೆ ಅಂದ್ರೆ ಮತ್ತೆ ಅದರಿಂದ ಬರುವಂತ ಕೊಂಬೆಗಳು ಒಂದೊಂದು ಕೊಂಬೆಗೆ 2 ಉಳಿಸ್ಕೊಂಡ್ರೆ ಅವಾಗ ಏನಾಗುತ್ತೆ ಅಂದ್ರೆ ಬುಡದ ಸುತ್ತ ಗಿಡ ಬೆಳೆಯುತ್ತೆ, ಮೇಲ್ಗಡೆ ಬುಡದಲ್ಲಿ ಸೆಂಟರ್ ಅಲ್ಲಿ ನಮ್ಗೆ ಓಪನ್ ಇರುತ್ತೆ. ಓಪನ್ ಅಂದ್ರೆ ಏನು, ಗಾಳಿ ಮತ್ತೆ ಸೂರ್ಯನ ಶಾಖ ಸರಾಗವಾಗಿ ಹಾದವಾಗಿರುತ್ತೆ. ಹಾಗಾಗಿ ಈ ತರ ಮಾಡಿದಂತ ಒಂದು ಬೆಳೆ ಒಂದು ಕೊಡೆ ಆಕಾರದಲ್ಲಿ ಶೇಪ್ ಬರುತ್ತೆ, ಅಂದ್ರೆ ಕೆಳಗಿನ ಕೊಂಬೆಗಳು ಅಗಲವಾಗಿ ಹೋಗೋದು, ಮೇಲೆ ಹೋಗ್ತಾ ಹೋಗ್ತಾ ಒಂದು ಆಂಗಲ್ ಅಲ್ಲಿ ಒಂದು 60 ಡಿಗ್ರೀಸ್ ಆಂಗಲ್ ಅಲ್ಲಿ ಒಂದು 60 ಡಿಗ್ರಿ ಆಂಗಲ್ ಅಲ್ಲಿ ಹೋಗೋದು, ಮತ್ತೆ ಕೊನೆಯಲ್ಲಿ ಒಂದು ಹೆಚ್ಚಾಗಿ ಅಂದ್ರೆ ತುದಿನಲ್ಲಿ ನಾವು ಯಾವುದೇ ಒಂದು ಕಾರಣಕ್ಕೂ ದಟ್ಟವಾಗಿ ಬೆಳೆದಿರ ತುದಿನಲ್ಲಿ ಒಂದು ಗಾಳಿ ಮತ್ತೆ ಶಾಖ ಸೂರ್ಯನ ಶಾಖ ಸರಾಗವಾಗಿ ಹಾಡೋಗಿ ಮಾಡ್ಬೇಕು ಅಂತಂದ್ರೆ ಒಂದು ಸಣ್ಣ ಕೊಂಬೆ ಬಿಡಿಸಬೇಕಾಗತ್ತೆ. ಏನಾದ್ರು ಅದೇನಾದ್ರು ಗಿಡ ದಟ್ಟವಾಗಿ ಗಿಡ ಬೆಳೆದಿದೆ ಅಂತಂದ್ರೆ ಅಂತ ಸಮಯದಲ್ಲಿ ಒಂದು ಸಣ್ಣ ಕೊಂಬೆ ತೆಗಿಬೇಕಾಗತ್ತೆ. ಸೊ ಈ ರೀತಿ ಮಾಡಿದಾಗ ನಮ್ಗೆ ಹೆಚ್ಚು ಒಂದು ಇಳುವರಿ ಬರ್ದಿರ ಹುಳ ಮತ್ತು ರೋಗಗಳ ತೊಂದರೆ ಕೂಡ ಕಡಿಮೆ ಆಗುತ್ತೆ ಅಂತ ನಮ್ಗೆ ಗೊತ್ತಾಗಿದೆ. ಸಾಮಾನ್ಯವಾಗಿ ಎಲೆಗಳ ಮೇಲೆ ಹೆಚ್ಚು ತೇವಾಂಶ ಇದ್ದಾಗ ಈ ಒಂದು ಫಂಗಲ್ ಡಿಸೀಸಸ್ ಅಂದ್ರೆ ಶಿಲೀಂಧ್ರಗಳು ಬೆಳೆಯೋದು ಬಹಳ ಜಾಸ್ತಿ. ಸೊ ಅದಕ್ಕಾಗಿ ಗಾಳಿ ಬೆಳಕು ತಿಳಿದ ಮೇಲೆ ಎಲ್ಲಾ ಕೊಂಬೆಗಳಿಗೂ ಎಲ್ಲಾ ಅಲಿಗಳಿಗೂ ಗಾಳಿ ಬೆಳಕು ಸರಾಗವಾಗಿ ಆಗ್ತಾ ಇದೆಯಾ ಅಂತ ನಾವು ಒಂದ್ ಸ್ವಲ್ಪ ಎಲ್ಲಾ ಗಿಡಗಳನ್ನ ನಾವು ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಈಗ 12 ಗಂಟೆ ಸಮಯದಲ್ಲಿ ನಾವು ಒಂದು ಬಿಸಿಲು ಬೀಳ್ತಾ ಇದೆಯಾ ಎಲ್ಲಾ ಕೊಂಬೆಗಳಿಗೂ ಅಂತ ನಾವು ನೋಡಿದಾಗ ಸೊ ಅಲ್ಲಿ ಯಾವುದು ಕೊಂಬೆಗಳು ಬೀಳ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಈಗ ಏನಾಗಿದೆ ಅಂದ್ರೆ ಒಂದು ಕೊಂಬೆ ಮೇಲೆ ಕೊಂಬೆ ಕೂತಿದ್ರೆ ಕೆಳಗಿನ ಕೊಂಬೆಗಳಿಗೆ ಬೆಳಕು ಬೀಳುವಂತ ಚಾನ್ಸ್ ಇರಲ್ಲ. ಅಂತ ಸಮಯದಲ್ಲಿ ಕೆಳಗಿನ ಕೊಂಬೆಗಳನ್ನ ನಾವು ಕಟ್ ಮಾಡ್ಬೇಕಾಗತ್ತೆ. ಅದರಲ್ಲೂ ಮುಖ್ಯವಾಗಿ ಈ ಸೀಬೆ ಬೆಳೆನಲ್ಲಿ ಏನು ಅಂತಂದ್ರೆ ಈ ವಸಚಿಕದಲ್ಲಿ ಮಾತ್ರ ಹೂವು ಮತ್ತೆ ಹಣ್ಣು ಬರುವಂತದ್ದು, ಅಂದ್ರೆ ಈ ಸೀಸನ್ ಅಲ್ಲಿ ನಮ್ಗೆ ಏನು ಹೂವು ಬಂದಿತ್ತು ಅಥವಾ ಹಣ್ಣು ಬಂದಿತ್ತು ಅದೇ ಇದರಲ್ಲಿ ನಮಗೆ ಮತ್ತೆ ನೆದರಲ್ಲಿ ಚಿಗುರು ಬಂದು ಇದಾಗೋದು ಅದಕ್ಕೆ ಚಿಗುರಾಗಿ ಬರೋದು ಸಾಧ್ಯತೆ ಸ್ವಲ್ಪ ಕಡಿಮೆ. ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ಈ ವರ್ಷ ಬಂದಂತಹ ಒಂದು ಕೊಂಬೆಗಳನ್ನ ಸಾಮಾನ್ಯವಾಗಿ ಒಂದು 1/2 ಭಾಗ ಕಟ್ ಮಾಡಿ, ಅಂದ್ರೆ 3 ಅಡಿ ಕೊಂಬೆ ಇದ್ರೆ ಒಂದು 1.5 ಅಡಿ ಕಟ್ ಮಾಡಿ ಅಂದ್ರೆ ಅದರಲ್ಲೂ ಮುಖ್ಯವಾಗಿ ನಾವು ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೋಬಹುದು, ಚಳಿಗಾಲದಲ್ಲಿ ಸ್ವಲ್ಪ ಕಡಿಮೆ ತುದಿಗಳು ಮಾತ್ರ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಈ ತರ ಹೊಸ ಚಿಗುರು ಬರೋದನ್ನು ಮಾಡ್ಕೋಬೇಕಾಗುತ್ತೆ. ಸೊ ಹೊಸ ಚಿಗುರು ಬಂದಾಗ ಅದರಲ್ಲಿ ಹೂ ಗ್ಯಾರಂಟಿ ಬರುತ್ತೆ, ಹೂ ಬಂದು ಮತ್ತೆ ಅದರಿಂದ ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ಹೆಚ್ಚು ಇಳುವರಿ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ. ಮುಖ್ಯವಾಗಿ ಈ ಕೊಂಬೆಗಳಲ್ಲಿ ಬಂದಂತ ಹೊಸ ಚಿಗುರಿನಲ್ಲಿ ಹೆಚ್ಚು ಹೆಚ್ಚು ಹೂ ಬರೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಆ ಹೂವನ್ನ ನಾವು ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಈ ಸಾಮಾನ್ಯವಾಗಿ ಹೂ ಬಂದಾಗ ಎಷ್ಟು ಹೂವು ಎಲ್ಲಿ ಬಿಡಬೇಕು, ಹೇಗೆ ಬಿಡಬೇಕು ಅನ್ನೋದನ್ನ ಬಗ್ಗೆ ಸ್ವಲ್ಪ ವಿಚಾರಿಸಬೇಕಾಗುತ್ತೆ. ಒಂದು ಮೊದಲನೇದಾಗಿ ನಮ್ಗೆ ಒಂದು ಕಾಯಿ ಚೆನ್ನಾಗಿ ಬಲಿತು ದಪ್ಪವಾಗಿ ಮತ್ತೆ ಹೆಚ್ಚು ಉಪಯುಕ್ತವಾಗಿ ನಮಗೆ ಮಾರುಕಟ್ಟೆಗೆ ಬೇಕಾಗುವಂತಂದ್ರೆ ಸುಮಾರು ಒಂದು 8-10 ಎಲೆಗಳು ಬೇಕಾಗುತ್ತೆ ಒಂದು ಕಾಯಿಗೆ. ಸೊ ಹಾಗಾಗಿ ಕೊಂಬೆಗಳ ಮೇಲ್ಗಡೆ ಎಲೆಗಳಿರುವ ಹಾಗೆ ಕೊಂಬೆಗಳ ಬುರುಗಳಲ್ಲಿ ನಮಗೆ ಕಾಯಿ ಬರೋದು ನೋಡ್ಕೋಬೇಕಾಗುತ್ತೆ. ಅದೇ ರೀತಿ ಸೊ ಕೊಂಬೆಗಳಲ್ಲೇ ಗೊಂಚಲು ಗೊಂಚಲಾಗಿ ಕಾಯಿ ಬರ್ದಿರ ಬರೀ ಕಾಯಿಗಳನ್ನ ಅಲ್ಲೊಂದು ಬಿಟ್ಕೊಂಡು ಈ ಗಿಡದ ಬೆಳವಣಿಗೆ ನೋಡ್ಕೊಂಡು ಎಷ್ಟು ಕಾಯಿಗಳು ಬಿಡಿಸಬೇಕು ಅಂತ ನಾವು ಒಂದು ನೋಡ್ಕೋಬೇಕಾಗತ್ತೆ. ಅದರಲ್ಲೂ ಮುಖ್ಯವಾಗಿ ಈ ಯಾವ ಸಮಯದಲ್ಲಿ ನಾವು ಅದನ್ನ ಫಸಲನ್ನ ನಿಯಂತ್ರಣ ಮಾಡಬೇಕು ಅಂತಂದ್ರೆ ಹೂವು ಆದಾಗ ಸಮಯದಲ್ಲೇ ಮಾಡ್ಬೇಕಾಗತ್ತೆ. ಯಾಕಂದ್ರೆ ದೊಡ್ಡ ಕಾಯಿ ಬೆಳೆದ ಮೇಲೆ ನಮಗೆ ಅದು ಮತ್ತೆ ಹೇಗಿದ್ರು ನಾವು ತೆಗಿಬೇಕಾಗತ್ತೆ. ಹಾಗಾಗಿ ಹೂ ಬಂದ ಸಮಯದಲ್ಲಿ ನಾವು ಅದನ್ನ ಫಸಲನ್ನು ನಿಯಂತ್ರಣ ಮಾಡ್ಕೊಂಡ್ರೆ ನಮಗೆ ಉತ್ತಮವಾದ ಒಂದು ಒಳ್ಳೆಯ ಒಂದು ಕ್ವಾಲಿಟಿ ಇರುವಂತಹ ಒಂದು ಗುಣಮಟ್ಟದ ಒಂದು ಹಣ್ಣು ಸಿಗೋದಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಅದೇ ತರ ಈ ಒಂದು ಬೆಳೆ ಬೆಳವಣಿಗೆ ಮಾಡಬೇಕು ಅಂದ್ರೆ ನಮಗೆ ಉತ್ತಮವಾದ ಪೋಷಕಾಂಶಗಳು ಕೂಡ ಬಹಳ ಮುಖ್ಯವಾದ್ದು. ಹೇಳ್ಬೇಕು ಅಂತಂದ್ರೆ ಸಮಗ್ರ ಪೋಷಕಾಂಶಗಳನ್ನ ನಾವು ಸಮಗ್ರ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಗಿಡಕ್ಕೆ ಎಲ್ಲಾ ಮುಖ್ಯ 16-17 ಅಂಶಗಳು ಬಹಳ ಮುಖ್ಯ ಅಂತ ಹೇಳ್ತೀವಿ. ಅದರಲ್ಲೂ ಮುಖ್ಯವಾಗಿ ಸಾವಯವ ಗೊಬ್ಬರದಲ್ಲಿ ಎಲ್ಲಾ ಒಂದು ಪೋಷಕಾಂಶಗಳು ಇರೋದ್ರಿಂದ ಅದನ್ನು ಹೆಚ್ಚು ಪ್ರಮಾಣದಲ್ಲಿ ರೈತರು ಬಳಸಬೇಕಾಗತ್ತೆ. ನಾವು ಆಗ್ಲೇ ಹೇಳ್ದಾಗೆ ಸಾವಯವ ಗೊಬ್ಬರ ನೀವೇ ತಯಾರು ಮಾಡಿಕೊಂಡು ಕೊನೆ ಪಕ್ಷ ಒಂದು ಗಿಡಕ್ಕೆ ಒಂದು 10-12 ಕೆಜಿ ಬರೋ ಹಾಗೆ ಅಂದ್ರೆ ಒಂದು ಒಂದು ಮಕ್ಕಳಿಯಷ್ಟು ಸಾವಯವ ಗೊಬ್ಬರ ಬರೋ ಹಾಗೆ ಮತ್ತೆ ಒಂದು ಗಿಡದ ಆಧಾರ ಅಂದ್ರೆ ಬೆಳವಣಿಗೆ ನೋಡಿಕೊಂಡು ಅದರ ಒಂದು ಬೇರಿನ ಬೆಳವಣಿಗೆ ಆಧಾರದ ಮೇಲೆ ನಾವು ಹೆಚ್ಚು ಒಂದು ಗೊಬ್ಬರವನ್ನು ಕೊಡಬೇಕಾಗತ್ತೆ. ಈಗ ಒಂದು ವರ್ಷದ ಗಿಡ ಆಗಲಿ, 2 ವರ್ಷದ ಗಿಡ ಆಗಲಿ, 5 ವರ್ಷದ, 10 ವರ್ಷದ, ಸೊ ಅದ್ರ ಬೇರು ಎಷ್ಟು ಹೋಗಿರ್ಬಹುದು, ಸೊ ಆ ಒಂದು ಆಧಾರದ ಮೇಲೆ ಅದರಲ್ಲಿ ತುಂತುರು ಬೇರು ಚೀಲಿ ಬೇರು ಎಲ್ಲಿ ಇರುತ್ತೆ ಅಂತ ಯೋಚನೆ ಮಾಡಿ ಅದು ಎಷ್ಟು ದೂರದಲ್ಲಿ ಇರುತ್ತೆ, ನಾವು ಬುಡದತ್ರನೇ ನಾವು ಗೊಬ್ಬರ ಕೊಟ್ಟರೆ ಅದಕ್ಕೆ ಉಪಯೋಗ ಆಗುತ್ತಾ ಅಂತ ಯೋಚನೆ ಮಾಡಿ ನಾವು ಗೊಬ್ಬರವನ್ನು ಬಳಸಬೇಕಾಗತ್ತೆ. ಸಾಮಾನ್ಯವಾಗಿ ಬುಡದಲ್ಲಿ ಹೆಚ್ಚು ನಮಗೆ ಕಾಯಿ ಬೇರಿರೋದ್ರಿಂದ ಗಿಡ ನಿಂತ್ಕೊಳ್ಳಕ್ ಹೆಲ್ಪ್ ಮಾಡುತ್ತೆ. ತುಂತುರು ಬೇರು ಜೆಲ್ಲಿ ಬೇರು ಅಥವಾ ಈ ವೈಟ್ ಕಲರ್ ಅಥವಾ ಯೆಲ್ಲೋ ಕಲರ್ ಅಂತ ಏನ್ ಹೇಳ್ತೀವಿ ಆ ಇದೊಂದು ಒಂದು ತುಂತುರು ಬೇರುಗಳು ಸಾಮಾನ್ಯವಾಗಿ ಗಿಡದ ಕೊನೆಗಳಲ್ಲೇ ಇರುತ್ತೆ ಬುಡದಲ್ಲಿ. ಸೊ ಆ ಒಂದು ವಯಸ್ಸಿನಲ್ಲಿ ಅಂದ್ರೆ ಸಾಮಾನ್ಯವಾಗಿ ಒಂದು 5 ವರ್ಷದ ಗಿಡದಲ್ಲಿ ನಾವು ನೋಡಿದ ಪ್ರಕಾರ ಒಂದು 4 ಅಡಿ ದೂರದಲ್ಲಿ ಇರುತ್ತೆ. ಅದೇ ತರ ಒಂದು 8 ವರ್ಷದ ಗಿಡದಲ್ಲಿ ಒಂದು 6 ಅಡಿ ದೂರದಲ್ಲಿ ಇರುತ್ತೆ. ಸೊ ಆತರ ಅಂದ್ರೆ ಮೊದಲನೇ ಒಂದು 2 ಅಡಿ ಬಿಟ್ಟು ಮಿಕ್ಕಿದ ಎಲ್ಲಾ ಜಮೀನಿಗೂ ನಾವು ಗೊಬ್ಬರ ಮತ್ತು ನೀರು ಕೊಡಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಈಗ ಸರಿಯಾದ ಸಮಯ, ಈಗ ಮಳೆಗಾಲ ಶುರುವಾಗಿದೆ, ಸೊ ಇರುವಂತ ಕಳೆಗಳೆಲ್ಲ ತೆಗೆದಾಕೊಂಡು ಆಚೆಯಿಂದ ಮಣ್ಣು ತೆಗೆದು ಕಟ್ಟಿ ಒಳಗಡೆ 1-2 ಇಂಚು ಮಣ್ಣು ಅದರ ಮೇಲೆ ಹಾಕೊಂಡು ಸೊ ನಾವು ಸಾವಯವ ಗೊಬ್ಬರಗಳನ್ನ ತಯಾರು ಮಾಡಿಕೊಂಡು ನಾವು ಬಳಸಿದ್ದೆ ಆದ್ರೆ ಒಂದು ಅದ್ರ ಮೇಲೆ ಒಂದು 3 ಸಮತೋಲನ ಪ್ರಮಾಣದಲ್ಲಿ 3 ಪೋಷಕಾಂಶಗಳು ಮುಖ್ಯವಾಗಿ ಬೇಕಾದಂತದ್ದು ಗಿಡಕ್ಕೆ ಸಾರಜನಕ, ರಂಜಕ, ಪೊಟ್ಯಾಶಿ. ಸೊ ಈ 3 ಇರುವಂತಹ ಗೊಬ್ಬರಗಳನ್ನ ಸಮತೋಲನ ಪ್ರಮಾಣದಲ್ಲಿ ನಾವು ಗಿಡಕ್ಕೆ ಒದಗಿಸಬೇಕಾಗತ್ತೆ. ಅದರಲ್ಲೂ ಸಾಮಾನ್ಯವಾಗಿ ಸೀಬೆ ಬೆಳೆನಲ್ಲಿ 1 ವರ್ಷದಲ್ಲಿ 2 ಬೆಳೆ ಬರುತ್ತೆ, ನಿಮ್ಗೆ ಗೊತ್ತಿದೆ. ಸೊ 2 ಬೆಳೆನಲ್ಲಿ ನಾವು ಸಾಮಾನ್ಯವಾಗಿ ಒಂದು ಬೆಳೆಗೆ ಒಂದು ಸಲ ಕೊಡ್ತೇವೆ, 2-2 ಸಲ ಒಂದೊಂದು ಬೆಳೆ ಕೊಡೋದು ಬಹಳ ಮುಖ್ಯ. ಅದರಲ್ಲೂ ಮುಖ್ಯವಾಗಿ ಸಾರಜನಕ, ಸಾಮಾನ್ಯವಾಗಿ 1 ವರ್ಷದಲ್ಲಿ ಒಂದು ಗಿಡಕ್ಕೆ ಸಾಮಾನ್ಯವಾಗಿ 900 ಗ್ರಾಂ ಸಾರಜನಕ, 600 ಗ್ರಾಂ ರಂಜಕ, ಒಂದು 600 ಗ್ರಾಮಷ್ಟು ಪೊಟ್ಯಾಶು ಬೇಕು ಅಂತೇಳಿ ನಾವು ಸಂಶೋಧನೆ ಮಾಡಿದ ಪ್ರಕಾರ ಗೊತ್ತಾಗಿದೆ. ಅದೇ ರೀತಿ ಮಣ್ಣಿನ ಒಂದು ಪರೀಕ್ಷೆ ಆಧಾರದ ಮೇಲೆ ನಾವು ಗೊಬ್ಬರಗಳನ್ನು ಬಳಸಬೇಕಾಗುತ್ತೆ. ಸೊ ರಾಸಾಯನಿಕ ಗೊಬ್ಬರಗಳನ್ನು ಕೊಡುವಾಗ ಯಾವ ಅಂಶ ಕಡಿಮೆ ಇದೆ ಮಣ್ಣಲ್ಲಿ ಅದನ್ನು ಹೆಚ್ಚು ಮಾಡಿಕೊಂಡು, ಯಾವ ಅಂಶ ಜಾಸ್ತಿ ಇದೆ ಅದನ್ನ ನಾವು ಕಡಿಮೆ ಮಾಡಿಕೊಂಡ್ರು ನಡೆಯುತ್ತೆ. ಅದೇ ತರ ಮುಖ್ಯವಾಗಿ ಈ ಲಘು ಪೋಷಕಾಂಶಗಳು ಅಂತ ಏನ್ ಹೇಳ್ತೀವಿ, ಲಘು ಪೋಷಕಾಂಶಗಳು ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರುವಂತಹ ಅಂಶಗಳು ಬಟ್ ಗಿಡಕ್ಕೆ ಬೇಕೇ ಬೇಕಾಗಿರುವಂತಹ ಒಂದು ಅಂಶಗಳು, ಅವುಗಳನ್ನ ನಾವು ಕೊಡಬೇಕಾಗತ್ತೆ. ಅದರಲ್ಲೂ ಮುಖ್ಯವಾಗಿ ಜಿಂಕ್ ಮತ್ತೆ ಈ ಬೋರಾನ್, ಇವು ಮುಖ್ಯವಾಗಿ ಬೇಕಾಗಿರುವಂತ ಒಂದು ಲಘು ಪೋಷಕಾಂಶಗಳು ಸೀಬೆಗೆ. ಸೊ ಇದನ್ನ ನಾವು ಸ್ಪ್ರೇ ಮುಖಾಂತರ ಒದಗಿಸಿದ್ದೆ ಆದ್ರೆ, ಅಂದ್ರೆ ನಾವು ಒಂದು ಫೋಲಿಯರ್ ಸ್ಪ್ರೇ ಅಂತ ಹೇಳ್ತೀವಿ ಗಿಡಕ್ಕೆ ನಾವು ಸಿಂಪರಣೆ ಮಾಡಿದ್ದೆ ಆದ್ರೆ ಹೆಚ್ಚು ಒಂದು ಪ್ರಮಾಣದಲ್ಲಿ ನಮಗೆ ಒಂದು ಉತ್ಪನ್ನ ಜಾಸ್ತಿ ಆಗುವಂತ ಒಂದು ಸಂದರ್ಭಗಳು ಜಾಸ್ತಿ ಇರುತ್ತೆ. ಈ ತರ ಒಂದು ಸಮಗ್ರ ಪೋಷಕಾಂಶಗಳು, ಅದರಲ್ಲೂ ಮುಖ್ಯವಾಗಿ ನಮಗೆ ಸತುವನ್ನು ಕೊಡಬೇಕು ಅಂತಂದ್ರೆ 800 ಗ್ರಾಮ್ ಜಿಂಕ್ ಸಲ್ಫೇಟ್ ಒಂದು ಗಿಡಕ್ಕೆ ಸಾಮಾನ್ಯವಾಗಿ ಮಣ್ಣು ಕೊಡೋದಾದ್ರೆ, ಅದೇ ತರ ನಾವೇನಾದ್ರು ಗಿಡಕ್ಕೆ ಸ್ಪ್ರೇ ಮಾಡೋದಿದ್ರೆ ಒಂದು 5 ಗ್ರಾಮ್ 1 ಲೀಟರ್ ನೀರಿಗೆ. ಸೊ ಅದೇ ತರ ಬೋರಿಕ್ ಆಸಿಡ್ 4 ಗ್ರಾಮ್ 1 ಲೀಟರ್ ನೀರಿಗೆ. ಇದನ್ನ ನಾವು ಈ ಸಿಂಪರಣೆ ಮಾಡಿದ್ದೆ ಆದ್ರೆ ಹೂ ಬರೋ ಟೈಮಲ್ಲಿ ಎಸ್ಪೆಷಲಿ ಮಾಡಿದ್ದೆ ಆದ್ರೆ ನಮಗೆ ಹೆಚ್ಚು ಒಂದು ಇಳುವರಿ ಕೊಡುವಂತ ಚಾನ್ಸಸ್ ಅಂದ್ರೆ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಮುಖ್ಯವಾಗಿ ನೀರು ನಿಮಗೆ ಹೆಚ್ಚು ಪ್ರಮಾಣದಲ್ಲಿ ಸೀಬೆಗೇನು ಬೇಕಾಗಲ್ಲ, ಮಳೆ ಆಶ್ರಯದಲ್ಲೂ ಕೂಡ ಸುಮಾರು ಜನ ಬೆಳೆಸೋರು ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಗಿಡದ ವಯಸ್ಸನ್ನು ಆಧರಿಸಿ ಬೇರು, ನಾನು ಆಗ್ಲೇ ಹೇಳಿದೆ ನಿಮಗೆ, ಬೇರು ಬೆಳವಣಿಗೆ ಆಧರಿಸಿ ನಾವು ಪಾತಿ ಮಾಡಿಕೊಂಡು ಸಾಮಾನ್ಯವಾಗಿ ಅದರ ಒಂದು ಪಾತಿನಲ್ಲಿ ಈ ತರ ನಾವು ಆಗ್ಲೇ ಹೇಳಿದಾಗೆ ತಿಪ್ಪೆ ಗೊಬ್ಬರ ಇವೆಲ್ಲ ನಾವು ಕೊಟ್ಟಾಗ ಮತ್ತೆ ಮಣ್ಣಿಗೆ ಹೊದಿಕೆ ಮಾಡಿದಾಗ ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ಮಳೆ ಆಶ್ರಯದಲ್ಲೂ ಕೂಡ ನಾವು ಮಣ್ಣಿನಲ್ಲಿ ತೇವಾಂಶ ಶೇಖರಿಸಿ ನಾವು ಹೆಚ್ಚು ಒಂದು ಲಾಭಗಳಿಗೆ ಚಾನ್ಸ್ ಇರುತ್ತೆ. ಸೊ ಅದು ಒಂದು ಇಲ್ದಿದ್ರೆ ನಮ್ಮಲ್ಲಿ ಒಂದು ಸಂಶೋಧನೆ ಮಾಡಿದ ಪ್ರಕಾರ ಮಳೆ ಆಶ್ರಯದಲ್ಲಿ ಮಾಡಿದಾಗ ಗಿಡದ ಸುತ್ತ ಒಂದು ಅರ್ಧ ಅಡಿ ಮಣ್ಣು ಏರಿಸೋದ್ರಿಂದ ಅಂದ್ರೆ ಬೇರೆ ಇರೋ ಕಡೆ ಒಂದು ಅರ್ಧ ಅಡಿ ಮಣ್ಣು ಏರಿಸೋದ್ರಿಂದ ಮತ್ತೆ ಪಾಲಿಥೀನ್ ಹೊದಿಕೆ ಮಾಡೋದ್ರಿಂದ ಅಂದ್ರೆ ಪಾಲಿಥೀನ್ ಶೀಟ್ ನಾವೇನು ಈ ತರಕಾರಿ ಬೆಳೆಯಕ್ಕೆ ಉಪಯೋಗಿಸ್ತೀವಿ ಅದೇ ಪಾಲಿಥೀನ್ ಶೀಟ್ ಅನ್ನ ನಾವು ಮಣ್ಣಿಗೆ ಒಂದು ಹೊದಿಕೆ ಹೊಸೋದ್ರಿಂದ ಹೆಚ್ಚು ತೇವಾಂಶ ಸಂಗ್ರಹಿಸಿ ನಮಗೆ ಲಾಭ ಜಾಸ್ತಿ ಆಗುತ್ತೆ ಅಂತ ನಮಗೆ ಸಂಶೋಧನೆ ಪ್ರಕಾರ ಗೊತ್ತಾಗಿದೆ. ಅದೇ ತರ ನೀರು ಕೊಡುವಾಗ ನಾವು ಸಾಮಾನ್ಯವಾಗಿ ಯಾವಾಗ ಎಷ್ಟು ಕೊಡಬೇಕು ಅನ್ನೋದು ಬಹಳ ಮುಖ್ಯ. ಇದರಲ್ಲೂ ಮುಖ್ಯವಾಗಿ ಈಗ ಯಾವುದೇ ಒಂದು ಬೆಳೆ ಇರಲಿ ಹೂ ಬಂದು ಹಣ್ಣು ಆಗೋ ಸಮಯದವರೆಗೆ ಅಂದ್ರೆ ಸಾಮಾನ್ಯವಾಗಿ ಕಾಯಿ ಕಚ್ಚಿ ಕಾಯಿ ಬೆಳೆಯೋ ಸಮಯದಲ್ಲಿ ಹೆಚ್ಚು ಒಂದು ನೀರಿನ ಒಂದು ರಿಕ್ವೈರ್ಮೆಂಟ್ ಅಂದ್ರೆ ಏನಾದ್ರೂ ಒಂದು ಒದಗಿಸೋದ ನೆಸಿಟಿ ಇರುತ್ತೆ. ಹಾಗಾಗಿ ಗಿಡದ ಬೆಳವಣಿಗೆಯನ್ನ ಆಧರಿಸಿ ಯಾವ ಸಮಯದಲ್ಲಿ ನಾವು ಹೆಚ್ಚು ನೀರು ಕೊಡಬೇಕು ಮತ್ತೆ ವಾತಾವರಣದಲ್ಲಿ ತೇವಾಂಶ ಎಷ್ಟಿದೆ ವಾತಾವರಣದಲ್ಲಿ ಸೂರ್ಯನ ಶಾಖ ಹೇಗಿದೆ ಅದು ಈಗ ಬಿಸಿಲುಗಾಲನ ಅಥವಾ ಚಳಿಗಾಲನ ಮಳೆಗಾಲನ ಇದನ್ನ ಆಧರಿಸಿ ನಾವು ನೀರನ್ನ ನಿರ್ಧರಿಸಬೇಕಾಗುತ್ತೆ. ಸಾಮಾನ್ಯವಾಗಿ ಈಗ ಗಿಡ ಬೆಳೆಯುವಾಗ ಒಂದು 40 ಭಾಗ ಅಷ್ಟು ವಾತಾವರಣದಲ್ಲಿರುವಂತಹ ಒಂದು ಈ ಯಾವ ಒಂದು ಅಂಶವನ್ನ ಗಮನಿಸಿಕೊಂಡು ನಾವು ನೀರು ಕೊಟ್ಟರೆ ಸಾಕಾಗುತ್ತೆ. ಅದೇ ತರ ಗಿಡ ಈ ಹೂ ಮತ್ತು ಹಣ್ಣು ಬಿಟ್ಟಾಗ 60-80 ಭಾಗ ಈ ನೀರು ಅವಯವ ಒಂದು ಅಂಶವನ್ನು ಆಧರಿಸಿ ನಾವು ನೀರು ಕೊಟ್ಟಿದ್ದೆ ಆದ್ರೆ ಹೆಚ್ಚು ಒಂದು ಪ್ರತಿಫಲನ ನಾವು ಇದರಲ್ಲಿ ನಿರೀಕ್ಷಿಸಬಹುದು. ಸೊ ಮುಖ್ಯವಾಗಿ ಈ ಚಳಿಗಾಲದಲ್ಲಿ ನೀರು ಹೆಚ್ಚು ಬೇಕಾಗಲ್ಲ, ಅದೇ ತರ ಮಳೆಗಾಲದಲ್ಲಿ ಮಳೆ ಬರ್ತಾ ಇರುತ್ತೆ. ಬಟ್ ಬೇಸಿಗೆನಲ್ಲಿ ಮುಖ್ಯವಾಗಿ ಫೆಬ್ರವರಿಯಿಂದ ಹಿಡಿದು ಮಾರ್ಚ್ ಏಪ್ರಿಲ್ ಮೇ ತಿಂಗಳು ನೀರಿನ ಪ್ರಮಾಣ ನಾವು ಸಾಕಷ್ಟು ಹೆಚ್ಚು ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ. ಹೆಚ್ಚು ಪ್ರಮಾಣ ಅಂತಂದ್ರೆ ನೀರು ಪಾತಿಯಲ್ಲಿ ನಿಲ್ಲಿಸಬೇಕು ಅಂತ ಹೇಳಲ್ಲ, ಸಾಮಾನ್ಯವಾಗಿ ಎಲ್ಲರೂ ಈಗ ನಾವು ನೀರು ಕೊಡೋದು ನಿಮ್ಗೆ ಗೊತ್ತಿದೆ, ಈಗ ಎಲ್ಲರೂ ಮಾಡುವಂತದ್ದು ಈ ಹನಿ ನೀರಾವರಿ. ಹನಿ ನೀರಾವರಿನ ಒಂದು ಬುಡದಿಂದ ಒಂದು 2 ಅಡಿ ದೂರ ಎರಡೂ ಸೈಡ್ಗೆ ಅಂದ್ರೆ ಎರಡೂ ಕಡೆಗೆ ಒಂದು 2 ಅಡಿ ದೂರದಲ್ಲಿ ಒಂದು ಡ್ರಿಪ್ಪರ್ ಹಾಕೊಂಡು ಸೊ ನಾವು ನೀರು ಒಂದು ವಾರದಲ್ಲಿ ಮನೆ ಪಕ್ಷ ಒಂದು 2 ಬಾರಿ ನಾವು ಒಂದು 2 ತಾಸು ನಾವು 2 ಗಂಟೆ ಕಾಲ ನಾವು ಒಲಿಸಿದ್ದೆ ಆದ್ರೆ ಅದರಲ್ಲೂ ಮುಖ್ಯವಾಗಿ ಹೂ ಬಂದು ಹಣ್ಣಾಗೋ ಟೈಮಲ್ಲಿ ಹೂ ಬಂದು ಕಾಯಿ ಬಲಿಯೋ ಟೈಮಲ್ಲಿ ಹಣ್ಣಾಗೋ ಸಮಯದಲ್ಲಿ ಆಕ್ಚುಲಿ ನೀರು ಹೆಚ್ಚು ಬೇಕಾಗಲ್ಲ, ನೀರು ಕಾಯಿ ಬಲಿಯುವಾಗ ಸಾಕಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೆ. ಆ ಸಮಯದಲ್ಲಿ ಸ್ವಲ್ಪ ನೀರು ಹೆಚ್ಚಿನ ಕೊಟ್ಟಿದ್ದೆ ಆದ್ರೆ ಒಳ್ಳೆ ಇಳುವರಿ ತೆಗಿಬಹುದು. ಅದು ಅಲ್ದಿರ ಮತ್ತೆ ಇನ್ನೆಂತ ಅಂತಂದ್ರೆ ನಾವು ಸಾಮಾನ್ಯವಾಗಿ ನೀರು ಕಾಯಿ ಹಣ್ಣಾಗೋವರೆಗೂ ಕೊಟ್ಟಿದ್ದೆ ಆದ್ರೆ ಕಾಯಿನಲ್ಲಿ ಬಲಿಯೋದು ಅಥವಾ ನಿಧಾನ ಆಗೋದ್ರ ಜೊತೆಗೆ ನೀರಿನ ಅಂಶನೂ ಜಾಸ್ತಿ ಆಗಿ ಸಿಹಿ ಅಂಶ ಕಡಿಮೆ ಆಗೋ ಒಂದು ಸಾಧ್ಯತೆಗಳಿರುತ್ತೆ. ಸೊ ಈ ಎಲ್ಲಾ ಅಂಶಗಳನ್ನ ಆಧರಿಸಿ ನಾವು ನೀರನ್ನ ನಾವು ಕೊಟ್ಟು ಹೆಚ್ಚು ಒಂದು ಪ್ರತಿಫಲವನ್ನ ನಿರೀಕ್ಷೆ ಮಾಡಬಹುದು. ಮುಖ್ಯವಾಗಿ ಹೂವಿಂದ ಪೀಚ್ ಆದ್ಮೇಲೆ ಸುಮಾರು ಒಂದು 100 ದಿನಗಳಲ್ಲಿ ಈಗ ಹಣ್ಣು ಕೊಯ್ಲಿಗೆ ಬರುತ್ತೆ. ಹಣ್ಣು ಸಾಮಾನ್ಯವಾಗಿ ಹಳದಿ ಮಿಶ್ರಿತವಾಗಿ ಹಸಿರಾಗಿದ್ದಾಗಲೇ ನಾವು ಕೊಯ್ಲು ಮಾಡಬೇಕಾಗುತ್ತೆ. ಯಾಕಂದ್ರೆ ಹೆಚ್ಚು ಹಣ್ಣಾಗಿ ನಾವು ಗಿಡದಲ್ಲೇ ಬಿಟ್ಟರೆ ಏನಾಗುತ್ತೆ ಅಂದ್ರೆ ಕೆಲವು ಸಲ ಅದು ಅಲ್ಲೇ ಹೆಚ್ಚು ಹಣ್ಣಾದಾಗ ಉದುರು ಬಿಡುತ್ತೆ. ಅದರಲ್ಲೂ ಮುಖ್ಯವಾಗಿ ಕೆಂಪು ಸೀಬೆ ತಳಿಗಳು ಬೇಗ ಉದುರೋ ಚಾನ್ಸ್ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಅದ್ರ ಕಲರ್ ಕೂಡ ಫೇಡ್ ಆಗುತ್ತೆ, ಅಂದ್ರೆ ಒಂದು ಅದ್ರ ಮೇಲಿರುವಂತ ಶೈನಿಂಗ್ ಅಂತ ಏನಿರುತ್ತೆ ಅದು ಕೂಡ ಕಡಿಮೆ ಆಗಿ ನಮಗೆ ಹೆಚ್ಚು ಒಂದು ಇಳುವರಿ ಕಡಿಮೆ ಆಗುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಹಳದಿ ಮಿಶ್ರಿತ ಹಸಿರಾಗಿದ್ದಾಗಲೇ ನಾವು ಕಾಯಿನ ಕೊಯ್ಲು ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ಪ್ಲಾಸ್ಟಿಕ್ ತಟ್ಟೆಗಳಲ್ಲಿ ನಾವು ಅದನ್ನ ಕೊಯ್ಲು ಮಾಡ್ತೀವಿ. ಸೊ ಅದನ್ನ ನಾವು ಕಾಯಿನ ಹೆಚ್ಚು ಬಿಸಾಕ್ತಾರೆ ಕೆಲವರೆಲ್ಲ ನೋಡಿದಿರಿ ನೀವು, ಅದೆಲ್ಲ ಅದನ್ನ ತಪ್ಪಿಸಬೇಕು. ನಾವು ಹೆಚ್ಚು ಬಿಸಿಲಿರುವಂತ ಸಮಯದಲ್ಲಿ ನಾವು ಅದನ್ನ ಕೊಯ್ಲು ಮಾಡಬಾರದು. ಹಾಗೆ ಹಣ್ಣಿನ ತೊಟ್ಟು ನಾವು ಮೇಲೆ ಬರೋಗಿರೋಗೆ ಸೊ ಹೆಚ್ಚು ಬಿಸಿಲಿರೋ ಸಮಯದಲ್ಲಿ ನಾವು ಈ ಪ್ಲಾಸ್ಟಿಕ್ ತಟ್ಟೆಗಳನ್ನ ನಾವು ನೆರಳಲ್ಲಿಟ್ಕೊಂಡು ಶೇಖರಣೆ ಮಾಡಿ ಕಾಯಿ ತೆಗೆದ ಮೇಲೆ ಅದನ್ನ ತೊಳೆದು ಮತ್ತೆ ತಂಪಾದ ಜಾಗದಲ್ಲಿ ಇಡೋದ್ರಿಂದ ನಮಗೆ ಅದನ್ನ ಮುಖ್ಯವಾಗಿ ಸಾಕಷ್ಟು ಸಮಯದಲ್ಲಿ ಅದನ್ನ ಶೇಖರಣೆ ಮಾಡಬಹುದು. ಅದೇ ತರ ಈ ಒಂದು ಗಿಡದಲ್ಲಿ ಸಾಮಾನ್ಯವಾಗಿ ಹೆಚ್ಚು ಒಂದು 7-8 ವರ್ಷಗಳಲ್ಲಿ ಸಾಮಾನ್ಯವಾಗಿ ಈ ಕಸಿ ಮಾಡಿದ ಗಿಡದಲ್ಲಿ ಹೆಚ್ಚು ಇಳುವರಿ ಬರುತ್ತದೆ 7-8 ವರ್ಷದಲ್ಲಿ. ಸೊ ಒಂದು ಗಿಡದಿಂದ ಸಾಮಾನ್ಯವಾಗಿ ಒಂದು 500-800 ಹಣ್ಣುಗಳವರೆಗೂ ನಾವು ಒಂದು ಇಳುವರಿ ಪಡಿಬಹುದು. ಉತ್ತಮ ಕೃಷಿ ಮಾಡಿದ್ರೆ ಒಂದು 10 ವರ್ಷದ ಗಿಡದಿಂದ ಸುಮಾರು 1,000 ಹಣ್ಣುಗಳು ಕೂಡ ಇಳುವರಿ ಪಡಿಬಹುದು. ಸಾಮಾನ್ಯವಾಗಿ ಒಂದು 30 ವರ್ಷದವರೆಗೂ ಗಿಡನ ನಾವು ಇಸ್ಕೋಬಹುದು. ಆದ್ರೆ ಸಾಮಾನ್ಯವಾಗಿ ನಮ್ಗೆ 15 ವರ್ಷದ ಆದ ನಂತರ ಸೀಬೆನಲ್ಲಿ ಇಳುವರಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಸೊ ನಾವು ರೈತರು ಮುಖ್ಯವಾಗಿ ಮನಗಾಣಬೇಕು ಅಂತಂದ್ರೆ ಹೆಚ್ಚು ಸಮಯದಲ್ಲಿ ತಗೊಳ್ಳೋದಕ್ಕಿಂತ ಕಡಿಮೆ ಸಮಯದಲ್ಲಿ ಹೆಚ್ಚು ಪ್ರತಿಫಲ ತಗೊಳ್ಳೋದಕ್ಕೆ ಹೇಗೆ ಒಂದು ಆಧುನಿಕ ಕೃಷಿ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಈ ಒಂದು ಬೆಳೆಯನ್ನ ಬೆಳೆಯಲಿಕ್ಕೆ ನಾವು ಪ್ರಯತ್ನ ಮಾಡಬಹುದು ಅಂತ ತಾವೆಲ್ಲರೂ ಮನಗೊಂಡು ಈ ಒಂದು ಸೀಬೆ ಬೆಳೆಯನ್ನು ಬೆಳೆದೇ ಆದ್ರೆ ಬಹಳ ಉತ್ತಮ ಪ್ರಮಾಣದಲ್ಲಿ ನಮಗೆ ಲಾಭ ಗಳಿಸೋದ್ರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳಕ್ಕೆ ನಮಗೆ ಬಹಳ ಖುಷಿ ಆಗುತ್ತೆ. ಡಾಕ್ಟ್ರೆ, ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬೋದಾ? ನಂಬರ್ ಬರ್ಕೊಳ್ಳಿ, 9482079219. ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ, 9482079219. ಇನ್ನೂ ಒಂದ್ಸರಿ ಹೇಳ್ಬಿಡಿ ಡಾಕ್ಟ್ರೆ. 9482079219. ಒಳ್ಳೇದು ಡಾಕ್ಟರ್ ಮಂಜುನಾಥ್ ಅವರೇ, ಇದುವರೆಗೂ ಕೂಡ ಸೀಬೆ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ನಮಸ್ಕಾರ.